ಅಡಿಕೆ, ಕಾಫಿ, ಕಾಳುಮೆಣಸು, ಏಲಕ್ಕಿ, ಶುಂಠಿ ಮುಂತಾದವುಗಳಲ್ಲಿ ಕೊಳೆ ರೋಗ ಬರದಂತೆ ISI ಗುರುತಿನ BCI ಬ್ರ್ಯಾಂಡಿನ ಮೈಲುತುತ್ತ ಪ್ರಯೋಜನಕಾರಿ. ಇದು ಅನೇಕ ಕಡೆ ಸಿಗ್ತಾ ಇದೆ. ಸಂಪರ್ಕಿಸಿ 9632998759. ಮಡಿಕೇರಿ ತಾಲೂಕು ಕುಂಬಳದಾಳು ಗ್ರಾಮದ ಕುಂಜಿರನ ಎಂ ಕೆಂಚಪ್ಪ ಅವರ ಕೃಷಿ ಅನುಭವಗಳನ್ನು ಇವತ್ತು ಪ್ರಸಾರ ಮಾಡ್ತಾ ಇದೀವಿ ಶ್ರೋತೃಗಳೇ. 7 ಎಕರೆ ತೋಟ ಇಟ್ಕೊಂಡು 1 ಎಕರೆ ಭತ್ತ ಸಾಗುವಳಿ ಮಾಡ್ತಾ ಬೇರೆಯವರ ಜಮೀನಲ್ಲಿ 1 ಎಕರೆಯಲ್ಲಿ ಭತ್ತವನ್ನು ಹಾಕೊಂಡಿರುವ ಕೆಂಚಪ್ಪನವರು ಟಿಲ್ಲರ್ ಅನ್ನು ಇಟ್ಕೊಂಡಿದ್ದಾರೆ, ಹಾಗೆ ಡ್ರಮ್ ಸೀಡರ್ ಅನ್ನು ಬಳಕೆ ಮಾಡಿಕೊಂಡು ಭತ್ತವನ್ನು ಬೆಳೆದಿರುವ ಅನುಭವ ಇದೆ. 2 ಹಸುಗಳು ಇದಾವೆ ನಮ್ಮ ರೇಡಿಯೋ ಕೇಳಿಗರು. ಕೆಂಚಪ್ಪನವರೇ ನಮಸ್ಕಾರ. ಎಷ್ಟು ವರ್ಷದ್ದು ಬೆಳೆ ಇದೆ ಕಾಫಿ ಕಾಳುಮೆಣಸು ಎಲ್ಲ? ಕಾಫಿ ಕಾಳುಮೆಣಸು ಎಲ್ಲ ಹೆಚ್ಚು ಕಮ್ಮಿ ಒಂದು 20 ವರ್ಷ ಮೇಲ್ಗಡೆ ಇದೆ. ಅರಬಿಕಾ ರೋಬಸ್ಟ ಏನೇನಿದೆ? ಅರಬಿಕ ಇದೆ, ರೋಬಸ್ಟ ಇದೆ, ಚಂದ್ರಗಿರಿ ಎಲ್ಲ ಮಿಕ್ಸ್ ಇದೆ ಸರ್ ಅದ್ರಲ್ಲಿ. ಓಹೋ, ಏನು ಆತರ ಎಲ್ಲ ಮಿಕ್ಸ್? ಒಂದೊಂದು ಸಿಕ್ಕಿದಂಗೆ ಗಿಡ ತಂದೆಲ್ಲ ನಟ್ಟೆ. ಈಗ ಮಧ್ಯ ಮಧ್ಯೆ ಇರೋದು ಒಂದೊಂದು ಉದ್ದ ಬಿಟ್ಕೊಟ್ಟಿದೀನಿ. ಕೃಷಿ ಮಾಡ್ತಾ ಇಲ್ಲದ ಅರಬಿದು, ರೋಬಸ್ಟ ಮಾತ್ರ ಚಂದ ಮಾಡ್ತಾ ಇದೀನಿ. ಹೌದಾ, ರೋಬಸ್ಟನ ಹೆಚ್ಚಿದ್ಯಾ? ರೋಬಸ್ಟ್ ಹೆಚ್ಚಿದೆ ಸರ್. 7 ಎಕರೆಯಲ್ಲಿ ಎಷ್ಟು ಇಳುವರಿ ಬರ್ತಾ ಇದೆ? 7 ಎಕರೆಯಲ್ಲಿ ಹೆಚ್ಚು ಕಮ್ಮಿ ಒಂದು 200-250. ಹಾ ಹಾ, ಒಳಗಡೆ ಕಾಳುಮೆಣಸು ಮತ್ತಿನ್ನೇನು ಬಾಳೆ ಕಿತ್ತಳೆ ಈ ತರ? ಒಂದ್ ಟೈಮಲ್ಲಿ ಒಳ್ಳೆ ಬಾಳೆ ಇತ್ತು ಸರ್, ಈಗ ಅದೆಲ್ಲ ಕಡ್ದು ತೆಗ್ದುಬಿಟ್ಟೆ. ಈ ಮಂಗಗಳ ಹಾವಳಿ ತಡೆಯಕಾಗೋದಿಲ್ಲ. ಇಲ್ಲಾಂದ್ರೆ ನನಗೆ ಬಾಳೆಲ್ಲೇ ಸುಮಾರು ಹೆಚ್ಚು ಕಮ್ಮಿ ತಿಂಗಳಿಗೆ ಒಂದು 4,000-5,000 ಬರ್ತಿತ್ತು. ಹೌದಾ? ಹೌದ್ ಸರ್, ಹೂ ಬಾಳೆ ಚಂದ ಇತ್ತು. ಅದು ಮತ್ತೆ ನಾ ರೇಟ್ ನೋಡ್ಕೊಂಡು ಇಲ್ಲಿ ಮಡಿಕೇರಿಲೆ ಕೊಡ್ತಿದ್ದಿಲ್ಲ, ಕುಶಾಲನಗರ ಆಚೆ ಪಿರಿಯಾಪಟ್ಟಣ ಸೈಡ್ ಎಲ್ಲ ತಗೊಂಡು ಕೊಟ್ಬಿಟ್ಟಿದ್ದೆ. ನಂದೇ ಒಂದು ಗಾಡಿ ಉಂಟು, ತಗೊಂಡೋಗಿ ಕೊಟ್ಬಿಡೋದು. ಈಗ ಕಡಿಮೆ ಮಾಡ್ಕೊಂಡಿದ್ದೀರಿ ಬಾಳೆ? ಈಗ ತೋಟ ನೆರಳು ಜಾಸ್ತಿ ಆಯ್ತು ಅಂತೇಳಿ ಮೀನು ಅದಕ್ಕೆ ಬಾಳೆ ಎಲ್ಲ ಕಡಿದು ಕೆರೆಗೆ ಹಾಕ್ತೀನಿ. ಓಹೋ, ಎಷ್ಟು ಮೀನು ಸಾಕ್ತೀರಿ? ಹೊಸ ಕೆರೆ ಸರ್, ಮೊದಲು ನನಗೆ ಜಾಗ ಇತ್ತಿಲ್ಲ, ಈಗ ಜಾಗ ಕೆರೆಗಾಗಿ ತಗೊಂಡು ಅದನ್ನ ಕೆರೆ ಮಾಡಿ 1,000 ಮೀನು ಬಿಟ್ಟೆ. ಎಷ್ಟಿಗೊಮ್ಮೆ ಒಂದು 200-250 ಮೀನು ಇರ್ಬೋದು ಕಾಣ್ತದೆ. ಮೀನು ಫೀಡ್ ಹಾಕ್ತೀನಿ, ಒಂದು ವರ್ಷ ಆಗಿಲ್ಲ ಇನ್ನು, ಒಂದು 1.5 ಕೆಜಿ ಮೇಲೆ ಬಂದಿದೆ. ಚಿಕ್ಕ ದೊಡ್ಡದೆಲ್ಲ ಮಿಸ್ ಇದೆ. ಕಾಳುಮೆಣಸು ಎಷ್ಟು ಸಿಗ್ತಾ ಇದೆ? ಕಾಳುಮೆಣಸು ಒಂದು 25 ಕ್ವಿಂಟಲ್ ಕೊಯ್ದೆ. ಕಳೆದ ಸಿಟ್ಟು ಏನಿಲ್ಲ ಸರ್, ಹಿಂದೆ ಬಂಪರ್ ಆಗ್ಬಿಡ್ತು, ಕಳೆದ ಸಿಟ್ಟು 3 ಕ್ವಿಂಟಲ್ ಮೆಣಸು ಆಯ್ತು. ನೆಕ್ಸ್ಟ್ ಏನು ಒಂದು 10 ಕ್ವಿಂಟಲ್ ಬರ್ಬೋದೇನೋ. ಓಹೋ, ಅದನ್ನ ಕಾಣ್ತೋಂಟು ಫಸಲು. ಅಂದ್ರೆ ಹೆಚ್ಚಿಗೆ ಫಸಲು ಬಂದ ಮರು ವರ್ಷದಲ್ಲಿ ಇಳುವರಿ ಕಡಿಮೆ ಆಗ್ಬಿಡ್ತು. ಅಂದ್ರೆ ಬರೀ ಮೆಣಸೇ ಕಾಣ್ತಿತ್ತು, ಅದು ಕುಯ್ಯೋರು ಹೇಳಿದ್ರು ಈ ತರ ಫಸಲು ಎಲ್ಲಿಯೂ ನೋಡಿಲ್ಲ ನಾವು. ಓಹೋ, ಹಾಗೆ ಉಂಟು ಕೃಷಿಯಲ್ಲಿ ಕೊಯ್ದ್ರು, ಮಾಡಿನ ಚಿಗುರೇ ಬಂದಿಲ್ಲ ಗಿಡ. ಈಗ ಮತ್ತೆ ಸ್ವಲ್ಪ ಬಂದಿದೆ ಗಿಡ. ಬಳ್ಳಿ ಚೆನ್ನಾಗಿದೆ? ಬಳ್ಳಿ ಪರವಾಗಿಲ್ಲ ಸರ್, ಅಂತ ಚೆನ್ನಾಗಿಲ್ಲ, ಅಂತೂ ತೊಂದ್ರೆ ಇಲ್ಲ. ಪ್ರತಿ ವರ್ಷ ಸಗಣಿ ಗೊಬ್ಬರ ಹಾಕ್ತೀನಿ, ಮತ್ತೆ ಅದೇ ಬೇರೆ ಕೆಲಸ ಎಲ್ಲ ಮಾಡ್ತಿರ್ತೀನಿ. ಎಷ್ಟೋ ಜನ ಹೇಳ್ತಾರೆ ಅತಿ ಮಳೆಗೆ ಅಪಾರ ಪ್ರಮಾಣದಲ್ಲಿ ಕಾಳುಮೆಣಸು ಬಳ್ಳಿಗಳು ಹೋಗ್ಬಿಟ್ಟು ಅಂತ ಅನ್ಕೊಂಡು. ಒಂದು ಟೈಮಲ್ಲಿ ನಮ್ದು ಬಳ್ಳಿ ಎಲ್ಲ ಹೋಗಿತ್ತು ಸರ್, ಹೋದ್ರು ನಾನು ಈಗ ಅದನ್ನ ಬಿಟ್ಟಿಲ್ಲ, ಮತ್ತೆ ಗಿಡ ನೆಟ್ಟು ಬರ್ತಿದೀನಿ. ಯಾಕೆ ಹೋಯ್ತು, ನಿಮ್ಮಲ್ಲಿ ಹೇಗ್ ಉಳಿಸ್ಕೊಂಡ್ರಿ ಅಂತ ಹೇಳ್ಬೋದಾ? ಅದು ಹೋಗೋದ್ರೆ ಈ ಹಳದಿ ರೋಗ ಬಂದ್ಬಿಟ್ಟು ಅದನ್ನ ಕಂಟ್ರೋಲ್ ಮಾಡೋದು ಕಷ್ಟ ಸರ್. ಅದಕ್ಕೆ ಸುಮಾರು ಮೆಡಿಸಿನ್ ಏನೆಲ್ಲ ಮಾಡಿದೆ, ಮಾಡಿದ್ರು ಅದು ಪ್ರಯೋಜನ ಆಗಿಲ್ಲ, ಹೋಯ್ತು, ಹೋಗಿದ್ ಹೋಗಿದೆ, ಮತ್ತೆ ನೆಟ್ಟು ಬರ್ತಿದೀಗ. ಅದು ರೋಬಸ್ಟಾ ತೋಟದಲ್ಲಿ ಗಿಡದ ಕೆಳಗೆ ನೆಟ್ಟು ಬರೋದಿಲ್ಲ, ಅಲ್ಲೇ ಸಗಲ ರೋಬಸ್ಟಾ ಕಾಪಿ ಅಕ್ಕಿನ ಕಡ್ದು ಓಪನ್ ಮಾಡಿ ಕೊಟ್ರೆ ಗಿಡ ಬರ್ತದೆ, ಅದನ್ನ ಬೇಗ ಉಸಾರ್ ಮಾಡಿ ಇಳಿಸ್ಬೇಕು. ಅದಕ್ಕೆ ಗೊಬ್ಬರ ನೀರು ಗಿರ್ ಕೊಟ್ಟು 3 ವರ್ಷದಲ್ಲಿ ಮೇಲೆ ಬರ್ಸ್ಕೊಂಡ್ರೆ ಮತ್ತೆ ಕಾಪಿ ಇನ್ನೂ ಬರ್ತದೆ, ಇದು ಬರ್ತದೆ. ಹೌದು, ಮತ್ತೆ ನಾವು ಸ್ವಲ್ಪ ನೆಗ್ಲೆಕ್ಟ್ ಮಾಡಿದ್ರೆ ಗಿಡದ ಅಡಿಗೆ ಆಗ್ಬಿಡ್ತದೆ, ಅದು ಬರೋದೇ ಇಲ್ಲ ಮೇಲೆ. ಹೌದು, ಮಕ್ಳು ಜಾಸ್ತಿ ಕೆಲಸ ಮಾಡೋದು ಬೇಡ ಅಂತ ಬೊಬ್ಬೆ ಹಿಡಿತಾರೆ. ಯಾಕಂತೆ? 3 ಹೆಣ್ಮಕ್ಳು, ಇಬ್ಬರನ್ನ ಮದುವೆ ಮಾಡಿ ಕೊಟ್ಟಿದೀನಿ, ಇನ್ನೊಬ್ಳು ಇದ್ದಾಳೆ. ಸಾಕಿ ಯಾಕೆ ಸುಮ್ಮನೆ ಎಷ್ಟು ದುಡಿತಿ ಅಂತ ಹೇಳಿ ಬೈತಾರೆ. ಆದ್ರೆ ದುಡಿದ್ರೆ ಹಂಗಿದ್ರೆ ಅದೊಂದ್ ತರ ಇಲ್ಲ ಸರ್, ಮೊದ್ಲು ಮಾಡಿದ ಕೆಲಸ ಬಿಡಕ್ ಆಗೋದಿಲ್ಲ ಅಲ್ವಾ? ಗದ್ದೆಲ್ಲ ಮಾಡೋದೇ ಬೇಡ, ನಮ್ಗೆ ಎಷ್ಟು ಅಕ್ಕಿ ಬೇಕು ಬೇಡ ಅಂತ ಹೇಳ್ತಾರೆ. ಮಾಡ್ಕೊಂಡಿದ್ದನ್ನು ಮಾಡೋದು ಬಿಡೋದಿಲ್ಲ, ನಾನು ಕೈಕಾಲು ಓಡಾಡೋದನ್ನ ಮಾಡ್ತೀನಿ ತಿನ್ಬೇಕು. ಮಿಸ್ಸಸ್ ನನಗೆ ಒಳ್ಳೆ ಸಪೋರ್ಟ್ ಕೊಡ್ತಾರೆ. ಹೌದಾ? ಅವ್ರ ಹೆಸರೇನು? ಅವ್ರ ಹೆಸರು ರಾಜಮ್ಮ ಅಂತ. ದುಡಿರಿ, ನಾನು ಇದೀನಿ, ಸುಮ್ನೆ ಹಂಗೆ ಇರ್ಬೇಡಿ ಅಂತ ಹೇಳ್ತಾರೆ. ಒಳ್ಳೆ ಸಪೋರ್ಟ್ ಕೊಡ್ತಾರೆ. ಸರಿ, ಹಸುಗಳನ್ನ ಮೇಯಿಸೋದು ಅವರೇ ಜಾಸ್ತಿ. ಹೌದಾ? ಮತ್ತೆ ಮನೆ ಪಕ್ಕದಲ್ಲಿ ಹೂ ಗಿಡ ಎಲ್ಲ ಮಾಡ್ಕೊಂಡಿದ್ದಾರೆ, ಕೆಲಸ ಆಗ್ತದೆ. ಮನೇಲಿ ನೀವು, ನಿಮ್ ಶ್ರೀಮತಿ ಮತ್ತು ಮಗಳು ಇದ್ರಿ? ಮಗಳು ಇರೋದು. ಸಗಣಿ ಗೊಬ್ಬರ ತೋಟಕ್ಕೆ ಆಗುವಷ್ಟು ಸಿಗುತ್ತಾ, ಮತ್ತಿನೇನಾದ್ರೂ ಖರೀದಿ ಮಾಡ್ತೀರಾ? ಹೇಗೆ? ಇಲ್ಲ, ಖರೀದಿ ಮಾಡಿ ಹಾಕ್ತೀನಿ ಸರ್ ಸ್ವಲ್ಪ. ಎರಡು ಸಾಕಾಗೋದಿಲ್ಲ, ನಾಲ್ಕೈದು ಇದ್ದ ಆಗ ಸ್ವಲ್ಪ ಆಗ್ತಿತ್ತು, ಈಗ ಸ್ವಲ್ಪ ತಕೊಳ್ಳುದು. ಅದ್ರಲ್ಲಿ ಎಷ್ಟು ಜಾಸ್ತಿ ಸರ್ ಈಗ ಅಲ್ವಾ? ಒಂದು ಕುಕ್ಕೆಗೆ 50 ರೂಪಾಯಿ 60 ರೂಪಾಯಿ ಹೇಳ್ತಾರೆ. ಹೌದು, ಒಳ್ಳೆ ಗೊಬ್ಬರಕ್ಕೆ ಒಳ್ಳೆ ಬೆಲೆ. ಅದೇ ಅದೇ. ಸಗಣಿ ಗೊಬ್ಬರನ ಪ್ರತಿ ವರ್ಷ ತೋಟಕ್ಕೆ ಹಾಕಿ ಹಾಕ್ತೀರಾ ಅಥವಾ 2-3 ವರ್ಷ? ನಾವು ಈಗ ಗದ್ದೆಗೆ ಹೊರ್ಲಿಗೂ ನಮಗೆ ದಾರಿ ಸೇರಿಲ್ಲ, ಅದಕ್ಕೆ ಬೇಕಾಗಿ ಗದ್ದೆಗೆ ಹಾಕೋದಿಲ್ಲ, ಎಲ್ಲ ತೋಟಕ್ಕೆ ಹಾಕೋದು. ಓಹೋ, ಪ್ರತಿ ವರ್ಷಕ್ಕೂ 7 ಎಕರೆಗೆ ಹಾಕ್ತೀರಾ ಅಥವಾ? ಇಲ್ಲ, ಒಂದೊಂದು ಏರಿಯಾ ಒಂದೊಂದು ಸೈಡ್ ಹಾಕೋಬಾರದು ಅಲ್ವಾ? ಎಲ್ಲ ಏರಿಯಾಕ್ಕೆ ಹಾಕುವಷ್ಟು ಇಲ್ಲ ಸರ್. ತೋಟದಲ್ಲಿ ಎಂತ ಸಗಣಿ ಗೊಬ್ಬರ ಹಾಕೋದು ಕಷ್ಟ, ಜನ ಬೇಕಕ್ಕೆ. ಕಾಫಿ ಕೊಯ್ಯೋ ಟೈಮಲ್ಲಿ ಜನ ಬಂದಿರ್ತಾರೆ, ಅವ್ರನ್ನ ಉಳಿಸಿಕೊಂಡು ಎಲ್ಲ ಮಾಡಿ ಮಾಡಿಬಿಡ್ತೀನಿ. ನಮ್ಮ ಕೈಲಿ ಎಲ್ಲ ಕೆಲಸ ಆಗೋದಿಲ್ಲ. ಹೌದೌದು, ಎಲ್ಲ ಕೆಲಸನ ಒಬ್ರಿಬ್ರು ಮಾಡಕ್ ಆಗಲ್ಲ. ಅದೇ ಅದೇ. ಜನ ಬೇರೆ ಊರಿನಿಂದ ಬರ್ತಾರೆ? ಹೇಗೆ? ಸುಮಾರು ವರ್ಷ ಆಯ್ತು ಸರ್, ಹೆಚ್ಚಿಗೆ ಕೋಟಿಂದ 6 ಜನ 7 ಜನ ಪ್ರತಿ ವರ್ಷ ಬರ್ತಾರೆ, ಎಲ್ಲ ಕೆಲಸ ಮುಗಿಸಿ ಹೋಗ್ತಾರೆ. ಎಷ್ಟು ದಿನ ಇರ್ತಾರೆ? ಅವ್ರು ಸಾಧಾರಣ ಒಂದು ದಸರಾ ಕಳೆದ ಮೇಲೆ ಅಕ್ಟೋಬರ್ ಅಲ್ಲಿ ಬಂದ್ರೆ ಮಾರ್ಚ್ ಲಾಸ್ಟ್ ಗಂಟೆ ಇರ್ತಾರೆ. ಕೆಲಸ ಮುಗಿಸೋದೇ ಹೋಗೋದಿಲ್ಲ ಅದು. ಅವ್ರು ಉಳ್ಕೊಳ್ಳಿಕ್ಕೆ ಅದಕ್ಕೆಲ್ಲ ವ್ಯವಸ್ಥೆ ಮಾಡ್ತೀರಾ? ಅದೆಲ್ಲ ವ್ಯವಸ್ಥೆ ಇದೆ ಸರ್. ಅವ್ರ ಪಾಡಿಗೆ ಅವ್ರು ಅಡಿಗೆ ಮಾಡ್ಕೊಂತಾರೆ? ಅವ್ರು ಅಡಿಗೆ ಮಾಡ್ಕೊತಾರೆ, ಅವ್ರ ಕೆಲ್ಸಕ್ಕೆ ಹೋಗ್ತಾರೆ, ಬರ್ತಾರೆ. ಮತ್ತೆ ಅವರು ಮಾಮೂಲಿ ಬರೋ ಜನ ಅದ್ರಿಂದ ಜೊತೆಲಿ ಹೋಗ್ಬೇಕಿಲ್ಲ, ಅವರಾಗಿ ಮಾಡ್ತಾರೆ. ಮತ್ತೆ ಮಳೆಗಾಲದಲ್ಲಿ ಮೇಕೇರಿಗೆ ಹೋಗಿ ನಾನು ಜನ ಕರ್ಕೋತೀನಿ ಗಾಡಿಲಿ, ಕಚ್ಚಡ ಮತ್ತೆ ಬೆರ್ಜಿಲ್ರೆ ಕೆಲ್ಸಕ್ಕೆಲ್ಲ. ಹೆಚ್ ಡಿ ಕೋಟೆ ಅವ್ರು ಬರ್ತಾರಲ್ಲ, ಅವ್ರಿಗೆಲ್ಲ ದಿನಗೂಲಿ ಏನ್ ಕೊಡ್ತೀರಿ? ದಿನಗೂಲಿ ಅವ್ರಿಗೆ ಗಂಡಾಗಿ 400, ಹೆಣ್ಣಾಳಿಗೆ 300. ಅವ್ರಿಗೆ ಕೊಟ್ಟರು ಬೇಗಿರಲ್ಲ ಸರ್, 8 ಗಂಟೆ ಹೋಗ್ತಾರೆ, ಸಾಧಾರಣ ಒಂದು 5 ಗಂಟೆ ಕೆಲಸ ಮಾಡ್ತಾರೆ. ಸರಿನೇ. ಇಲ್ಲಿ ಲೋಕಲ್ ಅವರಿಗೆ ನಾವು 400 ರೂಪಾಯಿ ಸಂಬಳ ಕೊಟ್ರೆ 9:30 ಬರ್ತಾರೆ, ಬಂದು 10 ಗಂಟೆಗೆ ಕಾಫಿ ಕುಡಿಯ ಕೂರ್ತಾರೆ, ಮತ್ತೆ ಮಧ್ಯಾಹ್ನ ಊಟ ಕೂರ್ತಾರೆ, 3:30 ಹೋಗ್ತಾರೆ. ಅದು ಗಾಡಿಲಿ ಕರ್ಕೊಂಡು ಹೋಗಿ ಕರ್ಕೊಂಡು ಬರ್ಬೋಬೇಕು. ಇದಾದ್ರೆ ಹಂಗೆಲ್ಲ, ಇದ್ರೆ ನಮ್ಮ ಲೈನ್ ಮನೇಲಿ ಇರ್ತಾರೆ, ಕೆಲಸ ಮಾಡ್ತಾರೆ, ಚೆನ್ನಾಗಿ ಕೆಲಸ ಮಾಡ್ತಾರೆ. ಅವ್ರು ಬಂದ್ರೆ ನಮಗೆ ಚಿಂತೆನೇ ಇಲ್ಲ. ಸಾಯಂಕಾಲ 5 ಗಂಟೆ ತನಕ ಕೆಲಸ ಮಾಡ್ತಾರೆ, ಮತ್ತೆ 5 ನಂತರ ಮುಂದುವರಿಸ್ತಾರೆ? 5 ನಂತರ ಇಲ್ಲ, ಈ ಕಾಫಿ ಸೀಸನ್ ಅಲ್ಲಿ ಕಾಫಿ ಎತ್ತದು ಹೊರಗೋದು ಅದು ಇದು ಕೆಲಸ ಇರ್ತದೆ, ಅದ್ ಮಾಡ್ತಾರೆ. ಮತ್ತೆ ಬಾಕಿ ಟೈಮ್ ಅಲ್ಲಿ ಕೆಲಸ ಮಾಡಿಸೋದಿಲ್ಲ ಅವ್ರನ್ನ. ಕಾಫಿ ಸೀಸನ್ ಎಲ್ಲ ಒಂದೊಂದು 8 ಗಂಟೆ ಕೆಲಸ ಇರೋದು ಇರ್ತದೆ ಕೆಲಸಕ್ಕೆ ಮಾಡಕ್ಕೆ. ಅಲ್ಲ, ಅವ್ರು ಬಂದ್ರೆ ಅಂತ ಚಿಂತೆ ಇಲ್ಲ, ಅವ್ರು ಒಳ್ಳೆ ಕೆಲಸ ಮಾಡ್ತಾರೆ, ಚೆನ್ನಾಗಿ ಕೆಲಸ ಮಾಡ್ತಾರೆ. ಅದೇ, ತೋಟ ಚೆನ್ನಾಗಿ ಇಟ್ಕೊಂಡಿದ್ರೆ ಅಂದಂಗಾಯ್ತು. ತೋಟ ಚೆನ್ನಾಗಿ ಉಂಟು ಸರ್. ಮೇಲ್ ಖರ್ಚಿಗೆ ಬಾಳೆ ಸಿಗ್ತಾ ಇದೆಯಾ? ಬಾಳೆ ಈಗ ಕಮ್ಮಿ ಆಯ್ತು, ಆದ್ರೂ ಉಂಟು, ಬಾಳೆ ಸಿಗ್ತದೆ. ಅಷ್ಟೇನಿಲ್ಲ, ಈಗ 1,000, 1,500 ಸಿಗ್ತಾ ಉಂಟು. ಮೊನ್ನೆ ಗಾಳಿಗೆ ಸುಮಾರು ಬಿದ್ದೋಯ್ತು. ಓಹೋ, ಭತ್ತ ಎಷ್ಟು ವರ್ಷದಿಂದ ಬೆಳೀತಿದ್ರಿ ಕೆಂಚಪ್ಪನವ್ರೆ? ಭತ್ತ ನಾನು ಹುಟ್ಟಿದಾಗಾಯ್ತು, ನಮ್ಮ ತಂದೆ ಮಾಡ್ತಿದ್ರು. ನಾನು 9ನೇ ಕ್ಲಾಸ್ ಓದಿದೆ, ಮತ್ತೆ ನನಗೇನು ವಿದ್ಯೆ ಸರಿ ಹಿಡಿದಿಲ್ಲ, ಅಲ್ಲಿಂದ ಶುರು ಮಾಡೋದನ್ನ ಬಿಟ್ಟಿಲ್ಲ ಸರ್. ತಂದೆ ಕಾಲದಲ್ಲಿ ನಮ್ಮ ಸಂಸಾರ ಸ್ವಲ್ಪ ದೊಡ್ಡದು, ತಂದೆಗೆ 8 ಜನ ಮಕ್ಕಳು, ಹಾಗೆ ಸ್ವಲ್ಪ ಕಷ್ಟ ಆಗ್ತಿತ್ತು. ಮತ್ತೆ ನನ್ಗ ತಂದೆ ಜೊತೆ ಸೇರ್ಕೊಂಡು ಕೆಲಸ ಮಾಡಿದೆ, ತೊಂದ್ರೆ ಇಲ್ಲ, ನೆಮ್ಮದಿ ರೀತಿ. ಈಗ 7 ಎಕರೆ ಕಾಫಿ ತೋಟ ಇದೆಯಲ್ಲ? ಹೌದು. ಅದರಲ್ಲಿ ರೋಬಸ್ಟ ಮುಖ್ಯವಾಗಿದೆ, ಅರೇಬಿಕನು, ಚಂದ್ರಗಿರಿ ಮತ್ತೆ ಕಾವೇರಿ ಆದಿದಂತ. ರೋಬಸ್ಟನೇ ಮುಖ್ಯ, ಅರೇಬಿಕ ಕಾಫಿ ಅಷ್ಟೇ. ಇಡೀ ತೋಟದಲ್ಲಿ ಆಗಿ ಆಗೋದೊಂದು 10 ಕಿಲೋ. ಸರಿನೇ. ಎಂತೆಂತ ನೆರಳಿನ ಮರಗಳಿದಾವ ಕೆಂಚಪ್ಪನವ್ರೆ? ನೆರಳು ಮರ ಸಾಧಾರಣ ಕಾಡು ಮರ, ಸುಮಾರು ಎಲ್ಲ ಜಾತಿ ಮರ ಉಂಟು. ಹೌದಾ? ಸಿಲೋರ್ ಹಾಕಿದೀನಿ, ಸಿಲೋರ್ ಹಾಕಿಬಿಟ್ಟು ಈಗ ತೆಗಿಯೋಂಗಲ್ಲ ಬಿಡುವಂಗಲ್ಲ ಯಾವ ಬಿಟ್ಟಿದೆ. ತೋಟ ಮಧ್ಯೆ ಹಾಕಿಲ್ಲ, ರೋಡ್ ಸೈಡ್ ಹಾಕಿದ್ರು, ಆದ್ರೂ ಕೂಡ ಅದು ಕಷ್ಟ. ಅಂದ್ರೆ ಎಲೆ ಎಲ್ಲ ಕಾಫಿ ಗಿಡದ ಮೇಲೆ ಬಿದ್ರೆ ಕೊಳ್ತು ಹೋಗೋದಿಲ್ಲ, ಕೆಳಗೆ ಬೀಳೋದು ಇಲ್ಲ. ಈಗ ತೆಗೆದು ಮಾರಣ ಅಂದ್ರೆ ಅದನ್ನ ಕೇಳೋರಿಲ್ಲ. ಬೇಳೆ ಮಾಡಿ ಮಾರಾಟ ಮಾಡ್ತೀರಾ, ಉಂಡೆ ಕಾಫಿನ ಮಾರಾಟ ಮಾಡ್ತೀರಾ? ಇಲ್ಲ ಸರ್, ನಾವು ಉಂಡೆನೆ ಮಾಡುದು. ನಾವು ಕಾಫಿ ಕುಯ್ಯೋ ಟೈಮಲ್ಲಿ ಅವ್ರ ಖರ್ಚಿಗೆ ಮಾತ್ರ ಕೊಡ್ತೀವಿ, ಬಾಕಿ ಎಲ್ಲ ಇಟ್ಟುಕೊಂಡು ಲಾಸ್ಟಿಗೆ ಈ ಟೈಮಲ್ಲೇ ಕೊಡೋದು. 2ನೇ ವರ್ಷ ಎಲ್ಲ ಸ್ವಲ್ಪ ಲಾಸ್ ಆಯ್ತು ಇಟ್ಟುಕೊಂಡು. ಈ ವರ್ಷ ಪರವಾಗಿಲ್ಲ, ಕಾಫಿ ಕೊಯ್ಯೋ ಟೈಮಲ್ಲಿ 2,900-3,000 ಒಳಗಡೆ ಇತ್ತು, ಈಗ ಹೆಚ್ಚು ಕಮ್ಮಿ 4,000-10,000 ಉಂಟು. ಹೌದು, ರೇಟ್ ಚೆನ್ನಾಗಿ ಬಂದಿದೆ. ರೇಟ್ ಬಂದಿದೆ, ಈಗ ಕೊಡೋದ್ ಮೊನ್ನೆ ಹೊರಟೆ, ಕೊಟ್ಟಿದ್ರೆ ನನಗೆ 900 ರೂಪಾಯಿ ಸಿಕ್ತಿತ್ತು. ನಮ್ ಬೇಳೆನು ಒಳ್ಳೆ ಔಟರ್ ಇದೆ, 28.5 ಎಲ್ಲ ಇದೆ. ಮತ್ತೆ ಕೊಡಕ್ ಮನ್ಸು ಮಾಡಿಲ್ಲ, ಈಗ ಸ್ವಲ್ಪ ಡೌನ್ ಆಗಿದೆ. ನೋಡಿ, ಅದೇ ಸುಣ್ಣ ಹಾಕ್ತೀರಾ? ಸುಣ್ಣ ಹಾಕ್ತೀನಿ ಸರ್, 3 ವರ್ಷಕ್ಕೆ. ಕಾಳು ಮೆಣಸಿಗೆ ಬೋಡೋ ದ್ರಾವಣ ಏನಾದ್ರು ಸಿಂಪಡಣೆ ಮಾಡ್ತೀರಾ? ಬೋಡೋ ದ್ರಾವಣ ಈಗ ಮೊನ್ನೆ ಒಂದು 1/2 ತೋಟ ಆಯ್ತು, ಈಗ ಸ್ವಲ್ಪ ಬಿಸಿಲು ಬರಲಿಂದ ಕಾಯ್ತಿದ್ದೀನಿ. 2 ಸಾರಿ ಸಿಂಪಡಣೆ ಮಾಡ್ತೀರಾ? 2 ಸಲ ಇಲ್ಲ, ಒಂದೇ ಸಲ ಸರ್. ಒಂದೇ ಸಲ ಆಗೋದಿಲ್ಲ. ಆದ್ರೂ ಬಳ್ಳಿ ಚೆನ್ನಾಗಿದೆ. ಬಳ್ಳಿ ಚೆನ್ನಾಗಿದೆ. ಒಳ್ಳೆ ಅಂದ್ರೆ ಓವರ್ ಆಗಿ ನೋಡ್ಲಿಕ್ಕೆ ಅಂತ ಇದೇನಲ್ಲ ತೊಂದ್ರೆ ಇಲ್ಲ ನನಗೆ ಸಾಕು. ಪ್ರತಿ ವರ್ಷ ರಿಪೇರಿ ಮಾಡ್ತೀನಿ. ಪೇಪರ್ ಅಲ್ಲಿ ಬಳ್ಳಿ ಕಟ್ತಾ ಇರ್ಬೇಕು, ಕಟ್ಟಿಲ್ಲ ಅಂದ್ರೆ ಬಿದೋಗ್ಬಿಡ್ತದೆ. ಮರದಲ್ಲಿ ಹತ್ಕೊಂಡು ಹೋಗ್ತದೆ, ಅದು ಏನೋ ಇದಾಗ್ತಾ ಉಲ್ಟಾ ಹೊಡೆದು ಬಿದೋಗ್ತದೆ. ನೋಡಿ ನೋಡಿ ಕಟ್ತಾ ಇದ್ರೆ ಮಾತ್ರ ಚಂದ ಆಗೋದು. ಹಾಗೆ ಏನಿಟ್ಕೊಂಡು ಬಳ್ಳಿಗೆಲ್ಲ ಕಟ್ತಾ ಇರ್ಬೇಕು. ಕಾಫಿ ತೋಟ ಮಾಡೋರು ಅನೇಕರು ಹೇಳ್ತಾರೆ ಭತ್ತ ಬೆಳೆಯಕಾಗಲ್ಲ ಅಂತ ಅನ್ಕೊಂಡು, ನೀವು ಭತ್ತವನ್ನು ಬೆಳ್ಕೊಂಡು ಭತ್ತ ಬೆಳೆಯಕಾಗೋದಿಲ್ಲ ಅಂತ ತಪ್ಪದು. ಈ ಕೂಲಿ ಕೆಲಸ ಎಲ್ಲ ಕಾಚಿದ್ರೆ ಲಾಸ್ ಆಗ್ತದೆ, ಹಂಗೆ ಲಾಸ್ ಅಂತ ಹೇಳಿದ್ರೆ ಆಗ ಊಟ ಮಾಡೋದೇ ಇರ್ಬೇಕಲ್ಲ. ಹಾಗೆ ನಮ್ಮ ಸ್ವತ್ತು ನಾವು ಮಾಡ್ಲೇಬೇಕು, ಹಾಳ್ಬಿಟ್ಕೊಂಡು ಏನ್ ಪ್ರಯೋಜನ? ಅದೇ ಕಾಫಿ ಮತ್ತೆ ಲಾಭನ ನಷ್ಟನೇ ಏನು ನಡೀತದೆ. ಯಾವ ತಳಿ ಭತ್ತ ಬೆಳ್ಕೊಂತೀರಿ? ಕಳೆದ ಸತಿ ಸಣ್ಣ ಮಧು ತಳಿ ಹಾಕಿದೆ, ಚೆನ್ನಾಗ್ ಬಂದಿತ್ತು. ಈ ಸತಿ ಅಂತೂ ಕೇರ್ ಹೆಚ್ಚು ಹತ್ತು ಅದನ್ನ ಹಾಕಿದೀನಿ. ಅದು ನಮ್ಮ ಊರವರೇ ಮಾಡಿದ್ರು, ಚೆನ್ನಾಗಿತ್ತು ಬೆಳೆ, ಅದನ್ನೇ ನೋಡಿ ಹಾಕಿದೆ. ಹೌದಾ? ಪ್ರತಿ ವರ್ಷನು ಬೇರೆ ಬೇರೆ ತಳಿನ ಬೆಳ್ಕೊಂತೀರ? ಹೇಗೆ ಹಿಂಗೆ ಚೇಂಜ್ ಮಾಡುದು, 2-3 ವರ್ಷ ಚೇಂಜ್ ಮಾಡ್ತೀನಿ. ಹೌದಾ? ಮೊದಲು ಬಿಕೆಬಿ ಬೆಳಿತಿದ್ದೆ, ಅದು ಬಿದ್ದು ತುಂಬಾ ತೊಂದರೆ ಆಗ್ತದೆ. ನಮ್ದು ಗದ್ದೆ ಸ್ವಲ್ಪ ಸೀತ ಆಗತ್ತೆ, ಬಿದ್ದು ನೆಲಕ್ಕೆ ಹಿಡಿದ್ಬಿಡ್ತದೆ, ಮತ್ತೆ ಕುಯ್ಯೋ ಟೈಮ್ ಎಲ್ಲ ಕಷ್ಟ. ಇಂಟರ್ನ್ ಮಾಡಿದೆ, ಚೆನ್ನಾಗಿತ್ತು. ಇಂಟರ್ನ್ ಬೆಳೆದಿದ್ರ? ಇಂಟರ್ನ್ ಮಾಡಿದ್ದೀರಿ. ಓಕೆ. ನಿಮ್ಮ 1 ಎಕರೆ ಅಲ್ದಲ್ನೆ ಇನ್ನೊಬ್ಬರದು 1 ಎಕರೆ ತೆಗೆದುಕೊಂಡು ಭತ್ತ ಸಾಗುವಳಿ ಮಾಡ್ತೀರಿ? ಅವ್ರು ಪಾಳ್ ಬಿಡ್ತಾರೆ, ಅದಕ್ಕೆ 1 ಎಕರೆ ಗದ್ದೆಗೆ ಒಂದು 5 ಬುಟ್ಟಿ ಭತ್ತ ಅವ್ರಿಗೆ ಕೊಟ್ಟು ಬಿಟ್ಟರೆ ಆಯ್ತು. 5 ಬುಟ್ಟಿ ಅಂದ್ರೆ ಒಂದು 2.5 ಕ್ವಿಂಟಲ್ ಭತ್ತ ಅವ್ರಿಗೆ ಕೊಟ್ರೆ ಬಾಕಿ ಉಳಿಕೆಲ್ಲ ನನಗೆ. ಓಹೋ, ಖರ್ಚು ವೆಚ್ಚ ಆಗಿ ಸ್ವಲ್ಪ ಉಳಿತೈತಲ್ವಾ? ಶ್ರಮನೂ ಇದೆ. ಈ ಗದ್ದೆಲಿ ಮುಕ್ಕಾಲ್ ಭಾಗ ಕೆಲಸ ನಂದೇ ಆಗ್ತದೆ, ಅದರಿಂದ ಉಳಿತದೆ. ಕೂಲಿ ಕೆಲಸ ಜಾಸ್ತಿ ಇರ್ತದಿಲ್ಲ ಗದ್ದೆ ಕೆಲಸಕ್ಕೆ. ಹೌದಾ? ಈ ಡ್ರಮ್ ಸೀಡರ್ ಅನ್ನ ಉಪಯೋಗಿಸಿಕೊಂಡು ಭತ್ತ ಬೆಳೀತಾ ಇದೀನಿ ಅಂತ ಹೇಳ್ತಾ ಇದ್ರಿ. ಡ್ರಮ್ ಸೀಡರ್ ಅಂದ್ರೆ ಈಗ ನಾವು ಡ್ರಮ್ ಅಲ್ಲಿ ಎಳ್ಕೊಂಡ್ರೆ ಒಂದು ಡ್ರಮ್ ತೂತದಲ್ಲಿ ಒಂದು 10 ಭತ್ತದಿಂದ ಒಂದು 20-25 ಭತ್ತದ್ರೆ ಬೀಳ್ತದೆ. ಅದ್ರ ಕೀಳೋಂಗಿಲ್ಲ, ಅದು ಅಲ್ಲೇ ಬೆಳ್ಕೊಳ್ಳೋದಲ್ಲ, ಅದು ಚಂದ ಬರ್ತದೆ. ಇದು ನಾವು ಪೈರು ಬಿತ್ತನೆ ಮಾಡಿ ಹಾಗೆ ಕಿತ್ತು ನಾಟಿ ಮಾಡ್ಬೇಕಾದ್ರೆ ಅದಕ್ಕೆ ತುಂಬಾ ಏಟ್ ಆಗಿರ್ತದೆ. ಅದು ಬೆಳಿಬೇಕಾದ್ರೆ 15 ದಿವಸ ನಾಟಿ ಮಾಡಿ ಅದು ಅಲ್ಲಾಡೋದಿಲ್ಲ, ಹಂಗೆ 15 ದಿವಸ ನಂತರ ಎಲ್ಲ ಚಿಗುರು ಬರ್ತದೆ. ಅಷ್ಟ ಗಂಟೆ ಇದು ನಾಟಿ ಆದ್ಮೇಲೆ ನಾವು ಬಿತ್ತನೆ ಮಾಡಿದ್ರೆ ಅದು ಸ್ಕಿನ್ ಜಾಸ್ತಿ ಬಂದ್ಬಿಡ್ತದೆ. ಇದು ಹಾಗೆ ಮತ್ತೆ ಮೇಲ್ಗೊಬ್ಬರ ಆಗಿ ಸ್ವಲ್ಪ ಸುಫಲ ಯಾವ್ದಾದ್ರು ಹೊಡೆದ್ರೆ ಚೆನ್ನ ಬರ್ತದೆ. ಹೇಗ್ ಗೊತ್ತಾಯ್ತು ಸರ್ ಇದ್ರಲ್ಲಿ? ಯಾಕಂದ್ರೆ ಕೈ ನಾಟಿ ಮಾಡಿದ್ರೆ ಹೆಚ್ಚು ಕಮ್ಮಿ ಜನ ಎಲ್ಲ ಸೇರ್ಕೊಂಡು ಮಾಡೋದು ಏನಂತ ಹೇಳಿದ್ರೆ 9 ಇಂಚಿಂದ 12 ಇಂಚ್ ಗಟ ನಾಟಿ ಇರ್ತಾರೆ, ಕೆಲವು 5 ಇಂಚಿಗೂ ನಾಟಿ ಇರ್ತದೆ. ಇದು ಹಂಗೆಲ್ಲ, ಇದು 8 ಇಂಚಿಗೂ ನಾಟಿ ಬಿತ್ತಂದ್ರೆ ತಲೆವರೆಗೆ ಅದೇ ಬೀಳ್ತದೆ, ಅದರಿಂದ ಉಳಿಸ್ತಾ ಇತ್ತು. ಈಗ ಕೆಲಸದಲ್ಲಿ ಸುಮಾರು ಉಳಿತದೆ. 2 ಎಕರೆ ಅಂತ ಹೇಳಿದ್ರೆ ನಾನು ಒಬ್ರು ಕರ್ಕೊಂಡೆ ಡ್ರಮ್ ಹೇಳಕ್ಕೆ, ಇಬ್ರು ಸೇರಿ ಮಾಡಿದಷ್ಟು ಮಧ್ಯಾಹ್ನ 12 ಗಂಟೆಗೆ ಮುಗ್ದೋಯ್. ಇದು 20-25 ಜನ ನಾಟಿ ಮಾಡ್ಲಿಕ್ಕೆ ಬೇಕು, 25 ಜನ ಹಾಗೆ ಕೀಳಲಿಕ್ಕೆ ಬೇಕು. ಎಷ್ಟು ಉಳಿತಾಯ ನೋಡಿ, ಹಂಗೆ ನೋಡ್ಕೊಂಡ್ ಮಾಡಿದ್ರೆ ಪಕ್ಕ ಲಾಸ್ ಆಗೋದಿಲ್ಲ. ಹೋದ ವರ್ಷ ಡ್ರಮ್ ಸೀಡರ್ ನಲ್ಲಿ ಬೆಳೆದ್ರಿ, ಯಶಸ್ವಿಯಾಗಿ ಅಂದ್ರೆ ಹೋದ ಸುಮ್ಮನೆ ಹಂಗೆ ಆಯ್ತು. ನಾನು ಕುಯ್ದುಬಿಟ್ಟು 3ನೇ ದಿವಸ ಒಣಗಕ್ ಹಾಕಿದ್ದೆ, ಒಳ್ಳೆ ಬೆಳೆ, ಲಾಸ್ ಆಯ್ತು. ಗದ್ದೆ ಉದ್ರೈತಲ್ಲ, ಆದ್ರೂ ನಂಗೆ ಲಾಸ್ ಆಗಿಲ್ಲ. ಊಟ ಇರೋ ಚೆನ್ನಾಗಿ ಉಂಟು, ಇನ್ನೊಂದು 2 ವರ್ಷ ಇಟ್ಟುಕೊಂಡು ಊಟ ಮಾಡಬಹುದು ಅಷ್ಟು. ಹಾಗೆ ಡ್ರಮ್ ಸೀಡರ್ ನಿಮಗೆ ಉಪಯುಕ್ತ ಅನಿಸಿದೆ ಅಲ್ವಾ? ಒಳ್ಳೆ ಸರ್, ಮಾಡ್ಬೋದು. ಅದು ಮಾಡ್ಲಿಕ್ಕೆ ಜನ ಹೆದರ್ತಾರೆ, ಯಾಕೆಂತಂದ್ರೆ ನಮ್ದು ಈಗ ಮೊನ್ನೆ ಮಳೆ ಬಂದೆಲ್ಲ ಕೊಚ್ಚಿರೋದಂಗಾಯ್ತು, ಪುನಃ 2 ಸಿಟಿ ಮಾಡಿದೆ. 2 ಸಿಟಿ ಮಾಡ್ಬೇಕಂತ ಹೆದರ್ತಾರೆ, ಮತ್ತೆ ಪಕ್ಷಿಗಳ ಹಾವಳಿ ಸ್ವಲ್ಪ ಜಾಸ್ತಿ ಇರ್ತದೆ. ಅದು ಈ ಪೈರ್ ಬಿತ್ತಾರಲ್ಲ ಆತರ ಎಲ್ಲ ಓಪನ್ ಆಗಿರ್ತದೆ, ನೀರ್ ಕಟ್ಟೋಂಗಿಲ್ಲ. ಅದಕ್ಕೆ ಒಂದು 8-10 ದಿವಸ ಓಪನ್ ಇರುವಾಗ ಪಕ್ಷಿಗಳು ಬರ್ತದೆ. ಚಿಕ್ಕ ಇವ್ರಂಟಲ್ಲಿ ಇವ್ರೆ ತುಂಬಾ ತೊಂದರೆ ಬರ್ತದೆ ಸರ್. ಡ್ರಮ್ ಸೀಡರ್ಗೆ ಎಲ್ಲ ನೀರಾಡಿರ್ತದಲ್ಲ, ಗದ್ದೆ ಮಧ್ಯದಲ್ಲಿ ಹೋಗಿ ಭತ್ತನ ತುಂಬಿಡ್ತದೆ. ಈಗ ಡ್ರಮ್ ಸೀಡರ್ ನಿಂದ ನೀವು ಬೀಜ ಬಿತ್ತಿದ ಮೇಲೆ ಮಳೆ ಹೆಚ್ಚಿ ಬಂದ್ರೆ ಏನ್ ತೊಂದರೆ ಇಲ್ವಾ? ಮಳೆ ಹೆಚ್ಚಿ ಬಂದ್ರೆ ಅದು ಗುಡ್ಡೆ ಗುಡ್ಡೆ ಇರೋದಿಲ್ಲ, ಅದೆಲ್ಲ ಆಚೆ ಈಚೆ ಚದರಿ ಹೋಗ್ತದೆ, ಇಡೀ ಗದ್ದೆ ಆಗುತ್ತದೆ. ಹೌದು, ಅದು ಸ್ವಲ್ಪ ತೊಂದರೆ ಅಷ್ಟೇ. ಮತ್ತೆ ಅದು ತೊಂದರೆ ಎಲ್ಲ ಬರ್ತದೆ ಬೆಳೆ, ಕುಯ್ಯೋದು ತುಂಬಾ ಕಷ್ಟ ಆಗ್ತದೆ ಅಷ್ಟೇ. ಓಹೋ, ಅನುಕೂಲ ಅನನುಕೂಲ ಎರಡೂ ಇದಾವೆ. ಅದು ಎಲ್ಲ ಇದ್ರಲ್ಲಿ ಉಂಟಲ್ಲ ಸರ್. ಹೌದು ಹೌದು, ಎಲ್ಲಾ ವಿಷಯದಲ್ಲೂ ಅನುಕೂಲ ಉಂಟು, ಅನಾನುಕೂಲ ಉಂಟು. ನಿಜ. ಈ ಸಾರಿ 2 ಎಕರೆಯಲ್ಲಿ ಡ್ರಮ್ ಸೀಡರ್ ಅನ್ನ ಬಳಕೆ ಮಾಡಿಕೊಂಡು ಬಿತ್ತನೆ ಮಾಡಿದಿರಾ? ಹೌದು ಸರ್. ಓಹೋ, ಎಷ್ಟು ಬಿತ್ತನೆ ಬೀಜ ಬಳಸ್ಕೊಳ್ತೀರಿ? ಅದು ನಾವು ಬಿತ್ತನೆ ಮಾಡಿ ಮಾಡ್ತಾ ನನಗೆ ಚಿಕಮ್ಮಿ 40 ಕೆಜಿ ಬೀಜ ಬೇಕಾಗ್ತಿತ್ತು. ಏನೋ ಇದು ಕಾಲು 20 ಕೆಜಿ ಬೀಜದ್ರಿ ಆಯ್ತು. 2 ಎಕರೆಗೆ? 2 ಎಕರೆಗೆ. 2 ಎಕರೆ ಸ್ವಲ್ಪ ಜಾಸ್ತಿನೇ ಇರ್ಬೋದೇನೋ, ಆದ್ರೆ 20 ಕೆಜಿ ಬೀಜ ಬಿತ್ತನೆ ಆಯ್ತು. ಅದು ಸಸಿ ಬೆಳಸಕ್ಕಾದ್ರೆ 1 ಎಕರೆಗೆ ಎಷ್ಟು ಬಳಸ್ತಾ ಇದ್ರಿ? ಅದಕ್ಕೆ ನಾವು 3 ಪರೆ ಅಂತ ಹೇಳ್ತೀವಿ, ಪರೆ ಲೆಕ್ಕ 10 ಸೇರ್ ಬರ್ತದೆ, ಅದು 3 ಪರೆ ಆಗ್ತಿದೆ. ಈಗ ಇದು ಅದ್ರ ಅರ್ಧ ಸಹ ಬೇಡ ನೋಡಿ, ಮೊಳಕೆ ಬಂದು ಸ್ವಲ್ಪ ಗಿಡ ಬೆಳೆಯ ತನಕ ಅದು ಸ್ವಲ್ಪ ನೋಡ್ಕೋಬೇಕು. ಒಂದು 8-10 ದಿವಸ ನೋಡೋದು ಸ್ವಲ್ಪ ಕಷ್ಟ, ಮತ್ತೆ ಅದು ಆಟೋಮೆಟಿಕ್ ಅಲ್ಲೇ ಬಂದ್ಬಿಡ್ತದೆ. ಆಮೇಲೆ ಆರಾಮಾಗಿ ಎದ್ಬಿಡುತ್ತೆ, ಇಳುವರಿನು ಚೆನ್ನಾಗಿ ಸಿಗುತ್ತೆ. ಇಳುವರಿ ನಾವು ಸಸಿ ನೆಟ್ಟು ಬೆಳೆಸೋದ್ಕಿಂತ ಹೆಚ್ಚಿಗೆ ಸಿಗುತ್ತೆ ಅಂತ ಹೇಳ್ತೀರಾ? ಅದಕ್ಕಿಂತ ಸ್ವಲ್ಪ ಜಾಸ್ತಿ ಬರ್ತದೆ. ಯಾಕಂದ್ರೆ ಅದು ಈಗ ನಾನು ಹೇಳ್ದಲ್ಲ, 9 ಇಂಚ್ ನಾಟಿ ಮಾಡಿದ್ರೆ 10-12-15 ಇಂಚ್ ಗಂಟ ನಾಟಿ ಮಾಡಿರ್ತಾರೆ. ಇದು ಕರೆಕ್ಟ್ 8 inch ಬೀಳ್ತದೆ. 8 inch ಬಿದ್ದಾಗ ಅಲ್ಲಿ ಜಾಗ ಸುಮಾರು ಕವರ್ ಆಯ್ತಲ್ಲ, ಹಂಗಾಗಿ ಭತ್ತ ಜಾಸ್ತಿ ಬರ್ತಾ ಇದ್ರಿ. ಹೌದು. ಮತ್ತೆ ನೀವು ಕೆಸರು ಮಡಿ ಮಾಡ್ಬಿಟ್ಟು ಆಮೇಲೆ ನೀರ್ ಕಡಿಮೆ ಇಟ್ಕೊಂಡು ಬೀಜನ ಎಳ್ಕಂತ ಹೋಗೋದಲ್ವಾ? ಬಿತ್ತನೆ ಮಾಡಕ್ ಮಾಡ್ತೀವಲ್ಲ ಅದೇ ತರ, ಎಲ್ಲ ಗದ್ದೆಗೆ ಬಗಲೆ ತರ ಮಾಡಿ ನೀರೆಲ್ಲ ಹಾಕ್ಬೇಕು. ಫುಲ್ ಡ್ರೈ ಆದ್ಮೇಲೆ ಬಿತ್ತನೆ ಮಾಡ್ಬೇಕು. ಮತ್ತೆ ಕಳೆ ಬರ್ತೈತೆ ಸ್ವಲ್ಪ, ಕಳೆನ ಸ್ವಲ್ಪ ತೊಂದ್ರೆ, ಯಾಕೆಂದ್ರೆ 8-10 ದಿವಸ ನೀರ್ ಕಟ್ಟೋಂಗಿಲ್ಲ, ಫುಲ್ ಡ್ರೈ ಆಗಿರ್ತದೆ, ಆಗ ಇರುವ ಕಳೆ ಹುಟ್ಟಿಕೊಳ್ತದೆ. ಅದಕ್ಕೆ ನನಗೆ ಕಳಿಸಿ ನಾಮಿನಿ ಗೋಲ್ಡ್ ಅಂತ ಹೇಳಿ ಒಂದು ಇದು ಕೊಟ್ರು, ಅದು ಹೊಡೆದು ಕಂಟ್ರೋಲ್ ಆಯ್ತು. ಅದೊಂದು 20-22 ದಿವಸ ಒಳಗಡೆ ಕೊಡ್ಬೇಕು ಟ್ರೇ. ಆಗ ನಾಟಿ ಏನ್ ಸಾಯಿದಿಲ್ಲ, ಬರೀ ಕಳೆ ಮಾತ್ರ ಸಾಯ್ತದೆ. ಇನ್ನು ಕೋನೋ ವೀಡರ್ ಅಂತ ಅನ್ಕೊಂಡು ಅದನ್ನು ಉಪಯೋಗಿಸಿಕೊಂಡು ಕಳೆ ತೆಗೆಯೋದು ಕಷ್ಟ ಆಗ್ತೈತೆ. ಹೌದಾ? ಅದ್ ನಾನು ನೋಡಿಲ್ಲ, ಬಟ್ ಹೇಳೋದ್ರೆ ಕೇಳಿದೀನಿ. ರೇಡಿಯೋದಲ್ಲಿ ಮಾತಾಡೋದೆಲ್ಲ ಕೇಳಿದೀನಿ, ಬಟ್ ಅದು ಉಪಯೋಗಿಸಿಲ್ಲ. ಡ್ರಮ್ ಸೀಡರ್ ಎಲ್ಲಿಂದ ಖರೀದಿ ಮಾಡಿದ್ರ? ಇಲ್ಲಿ ಪಕ್ಕದ ಮನೆಯಲ್ಲಿ ಮೇಚಂಡ ನಾಣೆ ಅಂತ ಒಬ್ಬರಿದ್ದಾರೆ, ಅವ್ರ ಮನೆಯಿಂದ ಕೇಳ್ಕೊಂಡೆ. ಹೋದ ಸುಂದರ ಅಲ್ಲಿಂದ ತಂದಿದ್ರು. ಅವ್ರು ಎಷ್ಟು ವರ್ಷದಿಂದ ಬೆಳೀತಿದ್ದಾರೆ? ಅವರಷ್ಟೇ ಈಗ ಕಳೆದ ವರ್ಷ ತಂದಿರೋದು, ಹೋದ ವರ್ಷ ಈ ವರ್ಷ 2 ವರ್ಷ ಆಯ್ತು. ಅವ್ರು ಈ ಸತಿ ಮಾಡಿಲ್ಲ, ಅವರು ಗದ್ದೆ ಬೇರೆಯವ್ರಿಗೆ ಕೊಟ್ಟಿದ್ದಾರೆ. ಅವ್ರ ಜನ ಇಲ್ಲ, ಮಗ ಒಬ್ಬ, ಮಗ ಹೊರಗಡೆ ಇದ್ದಾನೆ, ಇವ್ರಿಗೆ ಕಷ್ಟ ಅಂತ ಹೇಳಿ ಬೇರೆಯವ್ರಿಗೆ ಕೊಟ್ಟಿದ್ದಾರೆ. ಡ್ರಮ್ ಸೀಡರ್ ಗೆ ಎಷ್ಟು ಬೆಲೆ ಆಗ್ಬಹುದು? ಅದ್ ಬಾರಿ ಕಡಿಮೆ ಸರ್, ಒಂದು 5,000 ಒಳಗಡೆ ಆಯ್ತದೆ ಅಲ್ವಾ? ಈ ಸತಿ ಏನೋ ಒಂದು 500 ರೂಪಾಯಿ ಜಾಸ್ತಿ ಆಗಿದಂತೆ. ಕಳೆದ ಸತಿ 4,900ಕ್ಕೆ ಅವ್ರಿಗೆ ಸಿಕ್ಕಿಟ್ಟು. ನೀವು ತಗೊಳ್ಬೇಕನ್ನೋ ತರ ಆಲೋಚನೆ ಬಂದಿಲ್ಲ ಅಥವಾ ಹೆಂಗ ಪಕ್ಕದಲ್ಲಿ ಇದೆ ಅಂತ? ಯಾಕೆ, ಎಲ್ಲ ಮಿಷಿನ್ ಉಂಟು, ಇಲ್ಲದ ಮಿಷಿನ್ ಇಲ್ಲ ನನ್ನ ಹತ್ರ. ಇದೊಂದು ಮಾತ್ರ ತಗೊಂಡಿಲ್ಲ, ಸ್ಪ್ರೇ ಮಾಡಕ್ ಮಿಷಿನ್ ಉಂಟು, ಪ್ರತಿಯೊಂದು ಮಿಷಿನ್ ಇಟ್ಟುಕೊಂಡಿದ್ದೀನಿ. ಟಿಲ್ಲರ್ ಇದೆ, ಟಿಲ್ಲರ್ ಇದೆ, ತೋಟ ನೀರ ಹಾಕಕ್ಕೆ 2 ಮಿಷಿನ್ ಇದೆ, ಕಳೆ ಹೊಡಿಲಿಕ್ಕೆ, ಕಳೆ ಹೊಡಿಲಿಕ್ಕೆ ಇದೆ, ಮರ ಕಟ್ ಮಾಡ್ಲಿಕ್ಕೆ ಇದೆ. ಹೌದಾ? ಮಿಷಿನರಿ ಯಾವ್ದು ಬಾಕಿ ಮಾಡಿದ್ರೆ ರೈತರಿಗೆ ಬೇಕಾದ ವಸ್ತು ಎಲ್ಲ ತಗೊಂಡಿದೀನಿ. ತೋಟಗಾರಿಕೆ ಅಥವಾ ಕಾಫಿ ಮಂಡಳಿಯಿಂದ? ನಾನು ಕಾಫಿ ಬೋರ್ಡ್ ಸಬ್ಸಿಡಿ ತಗೊಂಡೆ, ಮತ್ತೆ ಕೃಷಿ ಇಲಾಖೆಯಿಂದ ತಗೊಂಡೆ. ಹೌದಾ? ಅನುಕೂಲ ಎಲ್ಲ ತಗೊಂಡಿದೀನಿ. ಅನುಕೂಲ ಆಗ್ತದೆ ಯಂತ್ರಗಳು? ಕಾಫಿ ಬೋರ್ಡ್ ನನಗೆ, ನಾನು JCP ಅಲ್ಲಿ ಕೆರೆ ಮಾಡಿದ್ದು, ಅದಕ್ಕೆ ನನಗೆ ಒಂದು 20-22 ಸಾವಿರ ಆಗಿತ್ತು. ನಂದು 7 ಎಕರೆ ಆಚೆ ಎಲ್ಲ ತಗೊಂಡು ಕೊಟ್ಟೆ, ನನಗೆ ಅವರು ಲಾಸ್ಟಿಗೆ 27,000 ಕೊಟ್ರು. ನನಗೆ ಕೆರೆ ಫ್ರೀ ಆಯ್ತು, ಆಮೇಲೆ 6,000-7,000 ಉಳಿತು. ಅಂದ್ರೆ ನೀವೇ ನಿಂತ್ಕೊಂಡು ನೀವೇ ಮಾಡಿಸಿದ್ರಿಂದ ಅಷ್ಟು ಹಣ ಸಿಕ್ತು. ನಾನು ಎಲ್ಲ ಕೆಲಸ ಅಷ್ಟೇ, ಮತ್ತೆ ಫೋಲ್ ಆಗಿ ಕೊಡೋದಿಲ್ಲ. ಅಂದ್ರೆ ನೀವೇ ಸಕ್ರಿಯವಾಗಿ ತೊಡಸ್ಕೊಂಡ್ರೆ ಖರ್ಚುಗಳು ಬಹಳಷ್ಟು ಕಡಿಮೆ ಆಗ್ಬಿಡ್ತಾವ. ಖರ್ಚು ಸುಮಾರು ಉಳಿಸಬಹುದು ಸರ್. ಹೌದು ಹೌದು. ಮತ್ತೆ ಕೆಲಸ ಚೆನ್ನಾಗುತ್ತೆ. ನಾ ಮತ್ತೆ ಖರ್ಚು ಮಾಡೋದಂಗೆ ಲೆಕ್ಕಾಚಾರ ನೋಡ್ಕೊಂಡೆ, ಮತ್ತೆ ಬೇರೆ ದೂರಂಗೆ ಅಲ್ಲಿ ಸುತ್ತಾಡೋದು ಅದ ಏನಿಲ್ಲ. ನಾನು ಈ ಪೇಟೆಯಲ್ಲಿ ಏನ್ ಕೆಲಸ ಉಂಟು, ಕೆಲಸ ಮುಗಿಸೋದು ಸೀದಾ ಬಂದು ಮನೆಯಲ್ಲಿ ಕೆಲಸ. ಅಂದ್ರೆ ಆಸಕ್ತಿಯಿಂದ ನೀವು ಕೆಲಸಗಳನ್ನ ಮಾಡ್ತಾ ಇದ್ರೆ ಬೇಸಾಯದಲ್ಲಿ ಚೆನ್ನಾಗಿ ಕಾರ್ಯಗಳು ನಡೀತಾ ಇರ್ತಾವಲ್ವಾ? ನಡೀತದೆ, ನಡೀತದೆ ಸರ್. ಹೌದು ಹೌದು. ಇವೊಂದು ಆಸಕ್ತಿ ಮನೆ ಮಾಡಿದೆ ಪಕ್ಕದಲ್ಲಿ. ಓ, ಕುಚಿಕುಚಿ ಸುಮಾರು 40 ಲಕ್ಷ ಮೇಲೆ ಆಯ್ತು ಮನೆಗೆ. ನೋಡಿ, ಎಲ್ಲ ನೀವು ದುಡಿದ್ದೆ. ಐದೇ ದುಡ್ಡು, ಮತ್ತೆ ಬೇರೆ ದುಡ್ಡು ಇಲ್ಲ ಸರ್ ನಮಗೆ, ಏನಿದ್ರೆ ಇರ್ಲೇ ಆಗ್ಬೇಕು. ಅಂದ್ರೆ ಮಕ್ಕಳೆಲ್ಲ ಚೆನ್ನಾಗಿ ಓದ್ತೀನಿ, ನಾನು ಮಾತ್ರ ಓದಿಲ್ಲ ಸರ್. ಮಿಸ್ಸಸ್ ಅಷ್ಟೇ SLC ಓದಿದ್ದಾಳೆ. ಬೇಸಾಯದಲ್ಲಿ ಚೆನ್ನಾಗಿ ಕೆಲಸ ಮಾಡ್ಕೊಂಡು ಇವತ್ತುವರೆಗೆ ಅದೇ ಒಂದೇ ಲೆಕ್ಕದಲ್ಲಿ ಮಾಡ್ತಾ ಇದೀನಿ. ಕಡಿಮೆ ಮಾಡಿದ 66 ವರ್ಷ ಆದ್ರೂ ಎಲ್ಲಾ ಕೆಲಸ ನಾವೇ ಮಾಡ್ತೀನಿ. ಹೌದು, ಅದೊಂಥರ ಆತ್ಮತೃಪ್ತಿ ಇರುತ್ತಲ್ವಾ? ಅದೇ ಮೇನ್, ಅದು ಆತ್ಮವಿಶ್ವಾಸ ಇದ್ರೆ ಎಲ್ಲ ನಡೀತದೆ. ಹೌದು. ಹಸುಗಳನ್ನ ಮೇಯಿಸ್ಲಿಕ್ಕೆ ಅದಕ್ಕೆಲ್ಲ ಜಾಗ ಇದೆಯಾ? ಹಸುಗಳನ್ನ ಈ ಬೇಸಿಗೆ ಟೈಮಲ್ಲಿ ಗದ್ದೆಲಿ ಬಿಟ್ಟು ಮೇಯಿಸಬಹುದು, ಈ ಟೈಮಲ್ಲಿ ಕಟ್ಟಿದಲ್ಲಿ ಹುಲ್ ತಂದು ಹಾಕ್ಬೇಕು, ಅದೇ ಸ್ವಲ್ಪ ಕಷ್ಟ ಆಗೋದು. ಕೆಳಗೆ 2 ಹಸುಗಳನ್ನು ಕೊಟ್ಟುಬಿಟ್ಟೆ, ಹಿಂದಿನ ಕಟ್ಟಿದಲ್ಲಿ ಎಲ್ಲ ತಂದ್ಕೋಬೇಕು, ಮತ್ತೆ ಅವ್ರನ್ನ ಸಾಕಿದ ಮೇಲೆ ಚಂದ ಸಾಕಬೇಕು, ಸುಮ್ಮನೆ ಅರ್ಧ ಮಾಡ್ಕೊಂಡು ಪ್ರಯೋಜನ ಇರಲ್ಲ. ಸ್ವಲ್ಪ ಸ್ವಲ್ಪ ಇಬ್ಬರು ಸೈಂಟಿ ಕೊಡ್ತೀವಿ, ಹಾಲು ಕರಿಯಕ್ಕೆ ಉಂಟು. ರೈತರಿಗೆ ಹಸುಗಳು ಇದ್ರೆ ಒಳ್ಳೇದೇ ಅಲ್ವಾ? ದನ ಇಲ್ಲಂದ್ರೆ ರೈತರೇ ಅಲ್ಲ ಸರ್. ಗೋಬರ್ ಗ್ಯಾಸ್ ಇದೆಯಾ? ಗೋಬರ್ ಗ್ಯಾಸ್ ಮಾಡಿಲ್ಲ ಸರ್. ಮಾಡಿಲ್ಲ. ಸೌದೆ ಒಲೆ ಇಟ್ಕೊಂಡಿದ್ರಾ? ಇನ್ನೊಂದ್ ಮನೆ ಮಾಡಿದ ಮೇಲೆ ಸೌದೆ ಒಲೆ ಇಲ್ಲ. ಗ್ಯಾಸ್, ತಾನಕ್ಕೂ ಗ್ಯಾಸ್, ಅಡಿಗೆಗೂ ಗ್ಯಾಸ್. ಎಷ್ಟೋ ಮನೆಗಳಲ್ಲಿ ಸೌದೆ ಒಲೆಯನ್ನು ಈಗ ಇಟ್ಕೊಂಡಿದ್ರಲ್ವ? ಮಾಡಿಲ್ಲ, ಮನೆ ಎಲ್ಲ ಹೋಗಿ ಬರ್ತಾ ಅಂತ ಹೇಳಿ ಮಾಡಕ್ ಹೋಗಿಲ್ಲ. ಹಾಗೆ ಹಾಗೆ. ಬೇಸಾಯದಲ್ಲಿ ಕಷ್ಟಪಟ್ಟು ದುಡಿಮೆ ಮಾಡ್ಕೊಂತ ಬಂದಿದ್ರಿ, ಬೆಳವಣಿಗೆ ಆಗಿದ್ರಿ ಅಲ್ವಾ ಕೆಂಚಪ್ಪನವ್ರೆ? ನಿರಂತರವಾಗಿ ಕೆಲಸಗಳನ್ನ ಮಾಡ್ತಾ ಇದ್ರೆ ಬೆಳವಣಿಗೆ ಆದೇ ಆಗ್ತದಲ್ವಾ? ಆಗ್ಬೋದು, ಆಗ್ಬೋದು. ಅದು ಯಾಕೆಂದ್ರೆ ಖರ್ಚು ಮಾಡೋದ್ರಲ್ಲಿ ನೋಡ್ಕೋಬೇಕು, ಸುಮ್ನೆ ನಾವು ಏನೇನೋ ಖರ್ಚು ಮಾಡಕ್ ಹೋದ್ರೆ. ಆರೋಗ್ಯ ಚೆನ್ನಾಗಿದೆಯಲ್ವಾ? ಆರೋಗ್ಯ ಬಂದ್ರೆ ಸರ್, ನನಗೆ ದೇವರಿಂದ ಯಾವ ತೊಂದರೆ ಇಲ್ಲ. ಅದೇ, ಕೆಲವು ಜನ ಈ ವಯಸ್ಸಿಗೆಲ್ಲ BP ಶುಗರ್ ಆಗಿದೆ ಅಂತ ಹೇಳ್ತಾರೆ, ನನಗೆ ದೇವರಿಂದ ಏನ್ ಕಾಣೋದಿಲ್ಲ. ದುಡಿಮೆ ಜಾಸ್ತಿ ಇಟ್ಟು ಬೆಳಿಗ್ಗೆ 6 ಗಂಟೆಗೆ ಶುರು ಮಾಡಿದ್ರೆ ಸಾಯಂಕಾಲ 6 ಗಂಟೆಗೆ ಕೆಲಸನೇ. ನೋಡಿ, ಎರಡು ಆಳಿನ ಕೆಲಸ ಮಾಡ್ತೀರಿ? ಓ, ಎರಡು ಆಳು ಕೆಲಸ ಒಬ್ಬನೇ ಮಾಡ್ತೀನಿ. ಅದೇ, ಅದಕ್ಕೆ ಮಿಸ್ ನನ್ನ ಡಬಲ್ ಕೆಲಸ ಮಾಡ್ತಾರೆ. ಹೌದಾ? ಅವರು ರೆಸ್ಟ್ ಇಲ್ಲ ಒಂದು ಗಳಿಗೆ. ಏನ್ ಕೆಲಸ ಮಾಡ್ತಾರೆ ಅವರು? ಅವರದೇ ದನದ ಕೆಲಸ, ಮತ್ತೆ ತೋಟದಲ್ಲಿ ನಮ್ ಜೊತೆಗೆ ಬರ್ತಾರೆ. ಮನೆಯಲ್ಲಿ ಆ ತರದ ಹೆಣ್ಮಕ್ಳು ಅಥವಾ ಮಹಿಳೆಯರಿದ್ರೆ ಅನುಕೂಲ ಅಲ್ವಾ? ಅವ್ರ ಅಡಿಗೆ ಕೆಲಸ ಮಾಡ್ಕೊಳ್ಬೇಕು, ನನ್ನ ಜೊತೆ ತೋಟಕ್ಕೆ ಹೋಗ್ಬೇಕು. ಕೇಳಿದ್ರೆ ಇದುವರೆಗೆ ಮಡಿಕೇರಿ ತಾಲೂಕು ಕುಂಬಳದಾಳು ಗ್ರಾಮದ ಕುಂಜಿರನ ಎಂ ಕೆಂಚಪ್ಪ ಅವರ ಜೊತೆಗೆ ಮಾತನಾಡಿದ್ವಿ. ಕಾಫಿ ಬೆಳೀತಾ ಭತ್ತವನ್ನು ಸಾಗುವಳಿ ಮಾಡುತ್ತಿರುವ ಕೆಂಚಪ್ಪನವರು ಕೃಷಿಯಲ್ಲಿ ಅಭಿವೃದ್ಧಿಯಾಗಿದ್ದಾರೆ. ಡ್ರಮ್ ಸೀಡರ್ ಅನ್ನು ಉಪಯೋಗಿಸಿಕೊಂಡು ಅನುಭವವನ್ನ ಪಡೆದುಕೊಂಡಿದ್ದಾರೆ. ಅವರ ಸಂಖ್ಯೆ ಹೀಗಿದೆ: 9449 7954 9449 7954. ಇವರನ್ನು ಸಂದರ್ಶಿಸಿದವರು ವಿಜಯ್ ಅಂಗಡಿ. ಈಗ ಕೇಳಿ ಕೃಷಿ ಮಾಹಿತಿ. ರೈತ ಬಾಂಧವರೇ, ಪ್ರತಿಯೊಂದು ಕಸುಬಿನಲ್ಲಿ ಆಸಕ್ತಿಯಿಂದ ನಾವು ತೊಡಗಿಸಿಕೊಂಡಷ್ಟು ಅದರಲ್ಲಿ ಏಳಿಗೆಯನ್ನು ಕಾಣ್ತೀವಿ, ಸಂತೃಪ್ತಿಯನ್ನು ಅನುಭವಿಸ್ತೀವಿ. ಎಲ್ಲರೂ ಎಲ್ಲ ಕಸುಬನ್ನು ಮಾಡಲಿಕ್ಕಾಗೋದಿಲ್ಲ ಅಲ್ವಾ? ಈ ನಿಸರ್ಗ ಒಬ್ಬೊಬ್ಬರಿಗೆ ಒಂದೊಂದು ಕಸುಬನ್ನು ಕೊಟ್ಟಿದೆ, ಅಥವಾ ಒಂದೊಂದು ಸಮುದಾಯಕ್ಕೆ ಒಂದೊಂದು ಕ್ಷೇತ್ರವನ್ನು ಹಂಚಿಕೊಟ್ಟಿದೆ. ಅದರಲ್ಲೂ ವಿಶೇಷವಾಗಿ ಹಳ್ಳಿಯಲ್ಲಿ ಇಂದಿಗೂ ಹೆಚ್ಚು ಸಂಖ್ಯೆಯಲ್ಲಿ ವಾಸ ಮಾಡುತ್ತಿರುವ ಜನರ ಮುಖ್ಯವಾದ ಕಸುಬು ಕೃಷಿ. ಹಳ್ಳಿಯಲ್ಲಿದ್ದವರು ಸಹ ಎಲ್ಲರೂ ತಮ್ಮ ತಮ್ಮ ಜಮೀನುಗಳಲ್ಲಿ ಕೆಲಸ ಮಾಡ್ತಾ ಇಲ್ಲ. ತಮ್ಮ ಜಮೀನುಗಳನ್ನು ನೋಡ್ಕೊಳ್ಳೋದ್ರ ಜೊತೆಗೆ ಇತರರ ಜಮೀನುಗಳಲ್ಲೂ ಕೆಲಸ ಮಾಡ್ಕೊಂಡು ಬರ್ತಾರೆ. ಬೇರೆಯವರ ಜಮೀನಿನಲ್ಲಿ ಕೆಲಸ ಮಾಡಿದಷ್ಟು ಅನುಭವಗಳು ಹೆಚ್ಚಾಗ್ತವೆ ಅಂತ ಅನ್ಕೊಂಡು ಇತರರ ಜಮೀನಿನ ಕೆಲಸಗಳಲ್ಲಿ ಭಾಗಿಯಾಗೋದಿದೆ. ಕೆಲವೊಬ್ರು ತಮಗೆ ಜಮೀನಿಲ್ಲದಿದ್ರೂ ಬೇರೆಯವರ ಜಮೀನನ್ನ ಗುತ್ತಿಗೆ ತೆಗೆದುಕೊಂಡು ಅದರಲ್ಲಿ ಬೆಳೆ ಮಾಡಿ ನೋಡ್ತಾ ನೋಡ್ತಾ ಅಭಿವೃದ್ಧಿಯನ್ನ ಕಂಡಿದ್ದಾರೆ. ಎಷ್ಟು ಚೆನ್ನಾಗಿ ತೊಡಗಿಸಿಕೊಳ್ತಾರೋ ಅಷ್ಟು ಉತ್ತಮವಾಗಿ ಬೆಳವಣಿಗೆ ಆಗ್ತಾರೆ. ಸಣ್ಣ ಸಣ್ಣ ಕಸುಬನ್ನು ತೆಗೆದುಕೊಳ್ಳಿ, ಬರೀ ಕೃಷಿ ಅಂತಲ್ಲ, ಚಹಾ ಮಾಡೋದ್ರಿಂದ ಹಿಡಿದು ಸಣ್ಣ ಹೋಟೆಲ್ಲು, ಸಣ್ಣ ಕೈಗಾರಿಕೆ, ಹೀಗೆ ಒಂದಲ್ಲ ಎರಡಲ್ಲ ಹತ್ತಾರು ಕ್ಷೇತ್ರಗಳು ನಮ್ಮ ಬೆಳವಣಿಗೆಗಿದ್ದಾವೆ. ಕೃಷಿಕರಾಗಿ ನಿಮಗೆ ಈ ನಿಸರ್ಗ ವಹಿಸಿರುವ ಕೆಲಸವನ್ನ ಪೂಜನೀಯವಾಗಿ ಮಾಡ್ತಾ ಹೋದ್ರೆ ಖಂಡಿತವಾಗಿಯೂ ನಿಮಗೆ ಆನಂದ ಅಭಿವೃದ್ಧಿ ಲಭಿಸೇ ಲಭಿಸುತ್ತೆ. ಕೃಷಿಕರಿಗೆ ಹತ್ತಾರು ಜೀವಿಗಳು ಸಹಾಯಕ್ಕೆ ಬರ್ತವೆ. ಕಪ್ಪೆಯಿಂದ ಹಿಡಿದು ಹಾವುಗಳು, ಹಲ್ಲಿಗಳು, ಅನೇಕ ರೀತಿಯ ಉಪಕಾರಿ ಜೀವಿಗಳು, ಕಣ್ಣಿಗೆ ಕಾಣದವು ಕಣ್ಣಿಗೆ ಕಾಣುವವು, ಹತ್ತಾರು ರೀತಿಯ ಪಕ್ಷಿಗಳು, ಹೀಗೆ ಹೇಳ್ತಾ ಹೋದ್ರೆ ಒಂದಲ್ಲ ಎರಡಲ್ಲ ಹತ್ತಾರು ಅಲ್ಲ ನೂರಾರು ಜೀವಿಗಳು ಕೃಷಿಕನ ಬಾಳಿಗೆ ಬೆನ್ನೆಲುಬಾಗಿ ಕೃಷಿಕನ ಬಾಳಿಗೆ ಒಳಿತನ್ನ ಉಂಟು ಮಾಡ್ತಾ ಇರ್ತವೆ. ಬೇಡವಾದ ಜೀವಿಗಳ ನಿಯಂತ್ರಣಕ್ಕೆ ನಿಸರ್ಗದಲ್ಲಿ ವ್ಯವಸ್ಥೆ ಇದೆ. ರೈತ ಬಂದವರೇ, ನಮ್ಮ ಕಸುಬನ್ನ ನಾವು ದೂರಬಾರದು, ನಮ್ಮ ಭೂಮಿಯನ್ನ ಬೈಬಾರದು. ನೀವು ನೋಡಿ, ಯಾರನ್ನೇ ಆಗ್ಲಿ ಬೈತಾ ಇರ್ರಿ, ಅವರು ನಿಮಗೆ ಒಲಿಯೋದಿಲ್ಲ. ಈ ಭೂಮಿ ತಾಯಿ ಜೀವಂತವಾದ ದೊಡ್ಡ ಸಂಪನ್ಮೂಲ ಅಲ್ವಾ? ಭೂಮಿಗೂ ಜೀವ ಇದೆ ಅಂತ ನಿಮಗೆ ಗೊತ್ತಿದೆ. ಒಂದು ಪ್ರಾಣಿಯನ್ನ ತೆಗೆದುಕೊಳ್ಳಿ, ಅದನ್ನು ಬೈತಾ ಇರ್ರಿ, ಅದು ನಿಮ್ಮಿಂದ ದೂರ ಆಗ್ತಾ ಹೋಗ್ಬಿಡುತ್ತೆ. ಭೂಮಿಯನ್ನ ಬೈತಾ ಇದ್ರೆ ಭೂಮಿ ದೂರ ಆಗೋದ್ಕಿಂತ ನೀವು ದೂರ ಆಗಿ ಹೋಗ್ಬಿಡ್ತೀರಿ. ವಿಷಯಗಳು ಇವತ್ತು ಹಲವರಿಗೆ ಪರಿಚಯ. ಸಣ್ಣ ಸಣ್ಣದಕ್ಕೂ ವಿಷಯಗಳ ಸಿಂಪರಣೆ, ವಿಷಯಗಳನ್ನು ಉಣಿಸೋದು ಪರಿಪಾಠ ಆಗ್ಬಿಟ್ಟಿದೆ ಅನೇಕರಿಗೆ. ಸಣ್ಣ ಸಣ್ಣ ಸಮಸ್ಯೆಗಳಿಗೂ ವಿಷಯಗಳನ್ನ ಬಳಕೆ ಮಾಡೋದನ್ನ ಅನೇಕ ಕಡೆ ನಾವು ಕಾಣ್ತಾ ಇರ್ತೀವಿ. ಸ್ಥಳೀಯವಾಗಿ ಅನೇಕ ರೀತಿಯ ಪರಿಹಾರಗಳಿದ್ದಾವೆ. ಗಂಜಲದ ಸಿಂಪರಣೆ, ಕಹಿ ಸೊಪ್ಪುಗಳನ್ನ ಬಳಕೆ ಮಾಡಿಕೊಂಡು ದ್ರಾವಣ ಮಾಡಿ ಅದನ್ನ ರೋಗ ಮತ್ತು ಕೀಟಗಳ ನಿವಾರಣೆಗೆ ಉಪಯೋಗಿಸಿಕೊಳ್ಳೋದು, ಕೀಟ ಮತ್ತು ರೋಗಗಳನ್ನು ದೂರ ಮಾಡಲಿಕ್ಕೆ ಬೆಳೆಗಳ ಸಂಯೋಜನೆ, ಉದಾಹರಣೆಗೆ ಚೆಂಡು ಹೂವಿನ ಗಿಡಗಳನ್ನ ಅಲ್ಲಲ್ಲಿ ಬೆಳ್ಕೊಂಡ್ರೆ ಭೂಮಿಯಲ್ಲಿರುವ ಜಂತುಗಳು ಸಹ ನಾಶವಾಗ್ತವೆ, ಹಾಗೆ ಹಾನಿ ಮಾಡುವ ಕೀಟಗಳು ಸಹ ದೂರವಾಗ್ತವೆ. ಇದರಂತೆ ಅರಿಶಿನ, ಸುವರ್ಣಗಡ್ಡೆ, ಶುಂಠಿಯನ್ನ ರಾಸಾಯನಿಕ ರಹಿತವಾಗಿ ಬೆಳೀತಾ ಹೋದ್ರೆ ಆ ಭೂಮಿ ಶುದ್ಧವಾಗ್ತಾ ಹೋಗ್ತದಂತ ಅನ್ಕೊಂಡು ಅನುಭವಿಗಳು ನುಡಿಯೋದಿದೆ. ಪರ್ಯಾಯಗಳನ್ನ ಹುಡುಕ್ತಾ ಹೋದ್ರೆ ವಿಷಯಗಳ ಬಳಕೆ ಎಷ್ಟೋ ಸಂದರ್ಭಗಳಲ್ಲಿ ಬೇಕಾಗ್ಲಿಕ್ಕಿಲ್ಲ. ಕಳೆಗಳನ್ನು ಸಹ ನಾವು ಕಿತ್ತು ಕಿತ್ತು ಸುಟ್ಟು ಹಾಕೋದ್ಕಿಂತ, ಬಿಸಾಕೋದ್ಕಿಂತ ಅವುಗಳನ್ನು ಸಮರ್ಪಕವಾಗಿ ಉಪಯೋಗಿಸಿಕೊಳ್ಳುವ ನಿಟ್ಟಿನಲ್ಲಿ ಗಮನಹರಿಸಬೇಕು. ಕಳೆಗಳನ್ನು ಕಿತ್ತು ಕೊಡವಿ ಅವುಗಳನ್ನು ಗಿಡಗಳ ಬುಡಕ್ಕೆ ಹಾಕ್ತಾ ಬಂದರೆ ಅಲ್ಲಿ ತನುವು ಕಾಪಾಡುತ್ತೆ, ನಿಧಾನಕ್ಕೆ ಕರಗಿ ಗೊಬ್ಬರವಾಗ್ತದೆ. ಕಳೆಗಳನ್ನು ದನಕರುಗಳ ಮೇವಾಗಿ ಉಪಯೋಗಿಸ್ಕೊಳ್ಬೋದು, ಕಳೆಗಳನ್ನು ಗೊಬ್ಬರ ಮಾಡಲಿಕ್ಕೂ ಬಳಕೆ ಮಾಡಿಕೊಳ್ಬೋದು. ಅಲ್ಲಲ್ಲಿ ಲಘುವಾಗಿ ಕಳೆಗಳಿದ್ದರೆ ಮಣ್ಣು ಕೊಚ್ಚಣಿಕೆ ಹೆಚ್ಚಿಗೆ ಆಗೋದಿಲ್ಲ. ಕಳೆಗಳು ಸಹ ನಮಗೆ ಆಹಾರ ತಯಾರಿಸುವಲ್ಲಿ ನೆರವಾಗ್ತವೆ. ಇವತ್ತಿಗೂ ಅನೇಕ ರೀತಿಯ ನಾಟಿ ಸೊಪ್ಪುಗಳನ್ನು ಉಪಯೋಗಿಸಿಕೊಂಡು ಜನ ಅಡಿಗೆ ತಯಾರಿಸಿಕೊಳ್ತಾರೆ. ಕಳೆಗಳನ್ನು ಕುರಿ ಮೇಕೆಗಳು ಚೆನ್ನಾಗಿ ತಿಂತಾವಲ್ವಾ? ದನಕರುಗಳು ಸಹ ಇಷ್ಟಪಟ್ಟು ಸೇವನೆ ಮಾಡ್ತವೆ. ಆದರೆ ಕಳೆನಾಶಕ ಬಂದು ಏನೇನಾಗ್ತಾ ಇದೆ ಅನ್ನೋದನ್ನು ನೀವು ತಿಳಿದುಕೊಂಡಿದ್ದೀರಿ. ಮಣ್ಣು ಮೃದುವಾಗಿರಬೇಕು, ಮೆತ್ತಗಿರಬೇಕು, ಗಟ್ಟಿಯಾಗಿದ್ದಷ್ಟು ಅದು ರೈತನ ಬದುಕಿಗೆ ಒಳಿತಲ್ಲ. ಗೊಬ್ಬರಗಳನ್ನು ಆದಷ್ಟು ಹೆಚ್ಚೆಚ್ಚು ಮಾಡಿಕೊಂಡು ಭೂಮಿಗೆ ಸೇರಿಸ್ತಾ ಹೋದರೆ ತುಂಬ ಅನುಕೂಲ. ನಿಮ್ಮಲ್ಲೇ ಸಿಗುವ ಸಸ್ಯ ತ್ಯಾಜ್ಯಗಳನ್ನು ಬಳಕೆ ಮಾಡಿಕೊಳ್ತಾ ದನಕರುಗಳನ್ನು ಸಾಧ್ಯವಾದಷ್ಟು ಸಾಕಿಕೊಂಡು, ಇಲ್ಲವಾದರೆ ಅಲ್ಲಲ್ಲಿ ಸಿಗುವ ಸಗಣಿಯನ್ನು ಕಲೆ ಹಾಕಿ ಕೂಡ ಹಾಕಿ ಇವುಗಳೊಂದಿಗೆ ಸೇರಿಸಿ ಗೊಬ್ಬರ ಮಾಡಿಕೊಳ್ಬಹುದಲ್ವಾ? ಕೆಲವೊಬ್ಬರು ಎಷ್ಟು ಚಾಣಕ್ಯದಾರಂದ್ರೆ ಎಲ್ಲೆಲ್ಲಿ ಸಗಣಿ ಸಿಗುತ್ತೋ ಅದನ್ನೆಲ್ಲ ಕೂಡಿ ಹಾಕಿ ತಮ್ಮ ಜಮೀನುಗಳಿಗೆ ಸಾಗಿಸ್ತಾರೆ, ಗೊಬ್ಬರ ಮಾಡಿಕೊಳ್ಳಿಕ್ಕೂ ಉಪಯೋಗಿಸ್ಕೊಳ್ತಾರೆ, ಜೀವಾಮೃತ ಮತ್ತಿತರೆ ದ್ರಾವಣಗಳನ್ನು ತಯಾರಿಸಿ ಉಪಯೋಗಿಸ್ಕೊಳ್ಳಿಕ್ಕೂ ಬಳಕೆ ಮಾಡಿಕೊಳ್ತಾರೆ. ಹೀಗೆ ಮನಸ್ಸಿದ್ರೆ ಎಷ್ಟೆಲ್ಲ ಖರ್ಚುಗಳನ್ನು ಕಮ್ಮಿಗೊಳಿಸ್ಕೊಳ್ಬೋದು. ಇನ್ನು ನೀವೆಲ್ಲ ಆಸಕ್ತಿಯಿಂದ ದುಡಿಮೆ ಮಾಡಿದರೆ ಆಳು ಕಾಳುಗಳ ಮೇಲೆ ಅವಲಂಬನೆ ಕಮ್ಮಿ ಆಗ್ತದೆ, ಕೆಲಸಗಳು ಅಚ್ಚುಕಟ್ಟಾಗಿ ಸಾಗ್ತವೆ, ಸಂತೋಷ ದಿನವೂ ಮನೆ ಮಾಡುತ್ತೆ, ಹೊಟ್ಟೆ ತುಂಬ ಊಟ ಮಾಡ್ತೀರಿ, ಆನಂದದಿಂದ ಜೀವನ ಮಾಡ್ತೀರಿ, ಏಳಿಗೆಯೂ ಸಹ ಅಷ್ಟೇ ಚೆನ್ನಾಗಿ ಸಾಗ್ತಾ ಇರತ್ತೆ. ಅದಕ್ಕೆ ಬೇಸಾಯ ನೀನು ಸಹಾಯ, ನಿನ್ನ ಮನಮಂದಿಯೆಲ್ಲ ಸಹಾಯ ಅನ್ನೋದು. ಕೃಷಿ ಮಾಹಿತಿ ಕೇಳಿದಿರಿ. ಪ್ರಸ್ತುತಪಡಿಸಿದವರು ಡಾಕ್ಟರ್ ವಿಜಯ್ ಅಂಗಡಿ. ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯ ಮೇಲು. ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ. ಸಾಂಕ್ರಾಮಿಕ ಹರಡುತ್ತಿರುವ ಈ ಸಮಯದಲ್ಲಿ ಕೆಲಸ ಕಳೆದುಕೊಂಡು ಸಂಕಷ್ಟದಲ್ಲಿದ್ದೀರಾ? ಚಿಂತೆ ಬೇಡ, ಇಂದೇ ಜಾಬ್ ಕಾರ್ಡ್ ಮಾಡಿಸಿ ಮಹಾತ್ಮಾ ಗಾಂಧಿ ನರೇಗಾ ಯೋಜನೆಯಡಿ ಉದ್ಯೋಗಕ್ಕಾಗಿ ಅರ್ಜಿ ಸಲ್ಲಿಸಿ. ವರ್ಷಕ್ಕೆ ಕುಟುಂಬವೊಂದಕ್ಕೆ 100 ದಿನಗಳ ಉದ್ಯೋಗ ಖಚಿತ. ದಿನಕ್ಕೆ 289 ರೂಪಾಯಿಗಳನ್ನು ನಿಮ್ಮ ಬ್ಯಾಂಕ್ ಖಾತೆಗೆ ಜಮಾ ಮಾಡಲಾಗುತ್ತದೆ. ಹೆಣ್ಣು ಗಂಡಿಗೆ ಸಮಾನ ಕೂಲಿ. ಆಸಕ್ತರು ಇಂದೇ ನಿಮ್ಮ ಹತ್ತಿರದ ಗ್ರಾಮ ಪಂಚಾಯಿತಿ ಸಂಪರ್ಕಿಸಿ. ಉಚಿತ ಸಹಾಯವಾಣಿ 1800-425-8666 ಅಥವಾ ಕಾಯಕ ಮಿತ್ರ ಮೊಬೈಲ್ ಆಪ್ ಬಳಸಿ. ಕರ್ನಾಟಕ ಸರ್ಕಾರದ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆಯ ಪ್ರಕಟಣೆ. ಕೆಳಗಡೆ ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಸುದ್ದಿ ಜೊಂಪೆ. ಪ್ರಾಯೋಜಕರು ಕರ್ನಾಟಕ ಅರೆಭಾಷೆ ಸಂಸ್ಕೃತಿ ಮತ್ತು ಸಾಹಿತ್ಯ ಅಕಾಡೆಮಿ ಮಡಿಕೇರಿ. ಸುದ್ದಿ ಜೊಂಪೆ ಓದ್ತಿರುವವು ಮಜ್ಜೇಗೌಡನ ಪ್ರೇಮ ಪ್ರಕಾಶ್. ಜೊಂಪೆನ ವಿವರ. ಜಿಲ್ಲೆಯಲ್ಲಿ ಇದೇ ಆಗಸ್ಟ್ 15ರಂದು ನಡೆಸುವ ಸ್ವಾತಂತ್ರ್ಯ ದಿನಾಚರಣೆಯ ಸಿದ್ದತೆಗೆ ಸಂಬಂಧಪಟ್ಟ ಹಂಗೆ ಜಿಲ್ಲಾಧಿಕಾರಿ ಚಾರುಲತಾ ಸೋಮಲ್ನವು ಅಧಿಕಾರಿಗಳೊಂದಿಗೆ ಇಂದು ಮಾಹಿತಿ ಪಡೆದು ಪ್ಯಾಟೆನ ಜಿಲ್ಲಾಧಿಕಾರಿ ಸಭಾಬಾಡಿಲಿ ನಡೆದ ಕೂಡುಕುಟ್ಟಲಿ ಅವು ಮಾತಾಡ್ದು ಕೋಟೆ ಆವರಣದಲ್ಲಿ ವೇದಿಕೆಯ ನಿರ್ಮಾಣ ಮಾಡಿದು ಧ್ವಜಾರೋಹಣಕ್ಕೆ ಅವಶ್ಯ ಸಿದ್ದತೆ ಹಂಗೆ ಕೋಟೆ ಆವರಣದ ಸುತ್ತಮುತ್ತ ಮನಾರ ಮಾಡಿಕೆ ಬ್ಯಾರೆ ಬ್ಯಾರೆ ವಿಚಾರದ ಬಗ್ಗೆ ಮಾಹಿತಿ ತಗೊಂಡು ಹೆಚ್ಚುವರಿ ಜಿಲ್ಲಾಧಿಕಾರಿ ರಾಜು ಮೊಗವೀರ ಅವು ಹಂಗೆ ಪೌರಾಯುಕ್ತರಾದ ರಾಮದಾಸ್ ಸೇರಿದಂಗೆ ಪೊಲೀಸ್ ಇಲಾಖೆ ಕಡೆಯಿಂದ ಮತ್ತೆ ಸಾರ್ವಜನಿಕ ಶಿಕ್ಷಣ ಇಲಾಖೆನ ದೈಹಿಕ ಶಿಕ್ಷಣ ಅಧಿಕಾರಿ ವೆಂಕಟೇಶ್ ಅವರಿಂದ ಕೂಡ ಸ್ವಾತಂತ್ರ್ಯ ದಿನಾಚರಣೆಯ ಸಿದ್ದತೆಯ ಬಗ್ಗೆ ಮಾಹಿತಿ ತಗೊಂಡು ಹಂಗೆ ಈ ಕಾರ್ಬರಲ್ಲಿ ಮುಖ್ಯಪಟ್ಟವು ಹಾಜರಿದ್ದು ಟೋಕಿಯೋ ಒಲಿಂಪಿಕ್ಸ್ನಲ್ಲಿ ಹಾಕಿ ಮಹಿಳಾ ತಂಡದ ಸಹಾಯಕ ತರಬೇತರಾಗಿ ಪ್ರತಿನಿಧಿಸಿದ್ದು ಇವು ಸುಂಟಿಕೊಪ್ಪದ ಅಂಕಿತಾ ಸುರೇಶ್ ಅವರನ್ನ ಕೊಡಗು ದಕ್ಷಿಣ ಕನ್ನಡ ಗೌಡ ಸಮಾಜದ ಕಡೆಯಿಂದ ಸನ್ಮಾನಿಸಲಾಯಿತು. ಈ ಕಾರ್ಬರ್ಲಿ ಸಮಾಜದ ಅಧ್ಯಕ್ಷರು ಹಂಗೆ ಪದಾಧಿಕಾರಿಗ ಹಾಜರಿದ್ದು ಹಂಗೆ ಕುಶಾಲನಗರದ ಕೊಪ್ಪ ಗೇಟ್ಲಿ ಕೂಡ ಗೌರವಿಸಲಾಯಿತು. 2021-22 ಸಾಲಿನ ಡಿಇಎಲ್ಇಡಿ ದಾಖಲಾತಿಗೆ ಸಂಬಂಧಪಟ್ಟ ಹಂಗೆ ಸರ್ಕಾರಿ ಕೋಟದ ಸೀಟುಗಳ ತುಂಬಿಕೆ ಅಭ್ಯರ್ಥಿಗಳಿಂದ ಅರ್ಜಿ ಕರೆದೊಳು. ಅರ್ಜಿ ಸಲ್ಲಿಸಿಕೆ ಆಗಸ್ಟ್ 31 ಆಖೇರಿ ದಿನ ಆಗುಟು. ಅರ್ಜಿ ಶುಲ್ಕನ ಬ್ಯಾಂಕ್ನ ಡಿಡಿ ಮೂಲಕ ಪಾವತಿಸಕ್. ಭರ್ತಿ ಮಾಡಿದ ಅರ್ಜಿನ ಜಿಲ್ಲಾ ಶಿಕ್ಷಣ ಮತ್ತು ತರಬೇತಿ ಸಂಸ್ಥೆಗೆ ಸಲ್ಲಿಸಕ್. ಹೆಚ್ಚಿನ ಮಾಹಿತಿಗೆ ಡಯಟ್ ಕೂಡಿಗೆ ದೂರವಾಣಿ ಸಂಪರ್ಕ 0876-2786-8787-8139-5680 ಸಂಪರ್ಕಿಸಕೃತ. ಕೂಡಿಗೆ ಡಯಟ್ನ ಮುಖ್ಯಸ್ಥರ ಹಂಗೆ ಉಪನಿರ್ದೇಶಕರು ತಿಳಿಸಿದರು. ಕೊಡಗು ಜಿಲ್ಲಾ ವ್ಯಾಪ್ತಿಗೆ ಒಳಪಟ್ಟ ಗ್ರಾಹಕರ ತೊಂದರೆಗಳನ್ನು ಆಲಿಸಿ ಪರಿಹಾರ ಕ್ರಮ ತಕಂಬಕ್ಕೆ ಆಗಸ್ಟ್ 13 ಮೈಸೂರಿನ ಸೆಸ್ಕ್ ವೃತ್ತ ಕಚೇರಿಯಲ್ಲಿ ಹಮ್ಮಿಕೊಂಡಿದ್ದ ಫೋನಿನ್ ಕಾರ್ಬರ್ನ ಕಾರಣಾಂತರಗಳಿಂದ ಮುಂದೂಡಲಾಗುತ್ತ ಸೆಸ್ಕ್ ಕಾರ್ಯನಿರ್ವಾಹಕ ಇಂಜಿನಿಯರ್ ಅವು ಕೇಳಿಕೊಂಡಳು. ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆ ಕಡೆಯಿಂದ ಕ್ರೀಡಾ ಕ್ಷೇತ್ರದಲ್ಲಿ ಅಸಾಧಾರಣ ಪ್ರತಿಭೆನ ತೋರಿರುವ ರಾಜ್ಯದ ಕ್ರೀಡಾಪಟುಗಳಿಗೆ ಏಕಲವ್ಯ ಪ್ರಶಸ್ತಿ ಹಂಗೆ ಜೀವಮಾನ ಸಾಧನೆ ಇನಾಮನ ನೀಡಿ ಗೌರವಿಸಲಾದೆ. ಕ್ರೀಡಾ ಕ್ಷೇತ್ರದಲ್ಲಿ ಅಸಾಧಾರಣ ಪ್ರತಿಭೆ ತೋರ್ದ ರಾಜ್ಯ ಕ್ರೀಡಾಪಟುಗ ಅರ್ಜಿ ಸಲ್ಲಿಸಕ್. ಅರ್ಜಿ ಸಲ್ಲಿಸಿಕೆ ಆಗಸ್ಟ್ 25 ಆಖೇರಿ ದಿನ ಆಗುಟ್ಟು. ಹೆಚ್ಚಿನ ಮಾಹಿತಿ ಬೇಕಾರೆ ದೂರವಾಣಿ ಸಂಖ್ಯೆ 0877-2282-8985 ಕಚೇರಿ ಸಮಯದಲ್ಲಿ ಸಂಪರ್ಕಿಸಕೃತ. ಯುವ ಸಬಲೀಕರಣ ಹಂಗೆ ಕ್ರೀಡಾ ಇಲಾಖೆನ ಸಹಾಯಕ ನಿರ್ದೇಶಕರು ತಿಳಿಸಿಯಳು. ಜಿಲ್ಲೆಯಲ್ಲಿ ಇಂದು ಈ ಮಹಾಮಾರಿ ಕೊರೋನಾ 83 ಹೊಸ ಕೋವಿಡ್-19 ಪ್ರಕರಣ ದೃಢ ಆವುಟು. 68 ಆರ್ಟಿಪಿಸಿಆರ್ ಮತ್ತೆ 15 ಪ್ರಕರಣಗ ರ್ಯಾಪಿಡ್ ಆಂಟಿಜೆನ್ ಪರೀಕ್ಷೆಯಿಂದ ಗೊತ್ತಾವುಟು. ಮಡಿಕೇರಿ ತಾಲೂಕುಲಿ 17, ಸೋಮವಾರಪೇಟೆ ತಾಲೂಕುಲಿ 27, ವಿರಾಜಪೇಟೆ ತಾಲೂಕುಲಿ 39 ಹೊಸ ಕೋವಿಡ್-19 ಪ್ರಕರಣ ಬೆಳಕಿಗೆ ಬಂದುಟು. ಜಿಲ್ಲೆಯಲ್ಲಿ ಒಟ್ಟಾರೆ ಕೋವಿಡ್-19 ಪ್ರಕರಣಗಳ ಸಂಖ್ಯೆ 32,498 ಆಗಿದ್ದು ಕಳೆದ 24 ಗಂಟೆಗಳ ಸಮಯದಲ್ಲಿ 61 ಮಂದಿ ಹುಷಾರಾಗಿ ಆಸ್ಪತ್ರೆಯಿಂದ ಹೋಗಳು. 31,487 ಮಂದಿ ಹುಷಾರಾಗಳು. 609 ಸಕ್ರಿಯ ಪ್ರಕರಣ ಒಟ್ಟು. ಕಳೆದ 24 ಗಂಟೆಗಳ ಸಮಯದಲ್ಲಿ ತೀರಿಹೋದವರ ಸಂಖ್ಯೆ 2. ಒಟ್ಟು ತೀರಿಹೋದ ಪ್ರಕರಣ 402. ಕಂಟೈನ್ಮೆಂಟ್ ವಲಯಗಳ ಸಂಖ್ಯೆ 96. ಜಿಲ್ಲೆಯಲ್ಲಿ ಪಾಸಿಟಿವಿಟಿ ದರ 2.54% ಆಗುಟ್ಟುತ್ತ ಕೊರೋನಾಕ್ಕೆ ಸಂಬಂಧಪಟ್ಟ ಹಂಗೆ ಜಿಲ್ಲಾಧಿಕಾರಿ ತಿಳಿಸಿಯಳು. ರಾಜ್ಯ ಸರ್ಕಾರ ಮತ್ತೆ ಸರ್ಕಾರಕ್ಕೆ ಒಳಪಟ್ಟ ಸಂಸ್ಥೆಗಳು ನಡೆಸುವ ಸಭೆ ಹಂಗೆ ಜಂಬರಗಳಲ್ಲಿ ಹೂಗುಚ್ಚ, ಹಾರ, ಹಣ್ಣಿನ ಬುಟ್ಟಿ, ತುರಾಯಿ, ಶಾಲು ಹಂಗೆ ನೆನಪಿನ ಕಾಣಿಕೆ ಸೇರಿದಂಗೆ ಬ್ಯಾರೆ ಬ್ಯಾರೆ ರೀತಿಯ ಕಾಣಿಕೆನ ನೀಡಿಕೆ ಬೊತ್ತು. ಇದರ ಬದಲಾಗಿ ಕನ್ನಡ ಪುಸ್ತಕ ನೀಡೋಕೂ ಈ ನಿರ್ದೇಶನ ಚಾಚು ತಪ್ಪದೆ ಅನುಷ್ಠಾನಗೊಳಿಸೋಕೂ ಹಂಗೆ ಸಂಬಂಧಪಟ್ಟ ಸರ್ಕಾರದ ಎಲ್ಲಾ ಇಲಾಖೆನ ಮತ್ತೆ ರಾಜ್ಯ ಸರ್ಕಾರಕ್ಕೆ ಸಂಬಂಧಪಟ್ಟ ಎಲ್ಲಾ ಸಂಸ್ಥೆಗಳು ತಮ್ಮ ಅಧೀನ ಲಿಭಾವ ಎಲ್ಲಾ ಅಧಿಕಾರಿಗಳಿಗೆ ಸೂಚಿಸುವ ಹಂಗೆ ಸರ್ಕಾರದ ಮುಖ್ಯ ಕಾರ್ಯದರ್ಶಿ ರವಿಕುಮಾರ್ ಅವು ಸುತ್ತೋಲೆಯಲ್ಲಿ ಹೊರಡಿಸಿಯಳು. ಜಿಲ್ಲೆಯಲ್ಲಿ ಎಸ್ಎಲ್ಸಿ ಪರೀಕ್ಷೆನ ಫಲಿತಾಂಶ ಪ್ರಕಟ ಆಗಿದ್ದು ಅದರಲ್ಲಿ 12 ವಿದ್ಯಾರ್ಥಿಗ ಜಾಸ್ತಿ ಅಂಕ ಪಡೆದು ಜಿಲ್ಲೆಗೆ ಹೆಸರು ತಂದು ಸಾಧಕ ವಿದ್ಯಾರ್ಥಿಗ ಆಗಳು. ಹಂಗೆ ಅದರಲ್ಲಿ ಶನಿವಾರ ಸಂತೆನ ಸೇಕ್ರೆಡ್ ಹಾರ್ಟ್ ಹೈಸ್ಕೂಲ್ ವಿದ್ಯಾರ್ಥಿ ಎಎಂ ಜಿನಿತಾ 625 ಅಂಕ ಪಡೆದುಟು. ಈಗೂಡೆ ಎಸಳೂರಿನ ಮಹೇಶ್ ಅಂಗೆ ದಿವ್ಯಾ ಜ್ಯೋತಿ ದಂಪತಿಯ ಮಗಳು. ಕೂಡಿಗೆ ತೋಟಗಾರಿಕಾ ಕ್ಷೇತ್ರದ ಆವರಣದಲ್ಲಿ ಬೆಳೆಸಲಾದ ಬ್ಯಾರೆ ಬ್ಯಾರೆ ಬಗೆಯ ತೋಟಗಾರಿಕಾ ಗಿಡಗಳ ತಾರೀಖು 16 ವಿತರಣೆ ಮಾಡಲಾದ ತಾಲೂಕು ಸಹಾಯಕ ತೋಟಗಾರಿಕಾ ನಿರ್ದೇಶಕರು ಮಂಜುನಾಥ ಶೆಟ್ಟಿ ಅವು ತಿಳಿಸಿಯಳು. ಇಲ್ಲಿ ಅಡಿಕೆ, ಕಪ್ಪು ಮೆಣಸು, ಕಡ್ಡಿ, ನಿಂಬೆ, ಕಿತ್ಲೆಗಿಡ ಸೇರಿದಂಗೆ ಬ್ಯಾರೆ ಬ್ಯಾರೆ ಬಗೆಯ ತೋಟಗಾರಿಕಾ ಬೆಳೆಯ ಗಿಡಗಳ ಸರ್ಕಾರ ನಿಗದಿಪಡಿಸಿದ ದರದಂಗೆ ಕೊಡಲಾದೆ. ಹಂಗೆ ಸೋಮವಾರಪೇಟೆ ತಾಲೂಕಿನ ಗ್ರಾಮ ಪಂಚಾಯಿತಿ ವ್ಯಾಪ್ತಿನ 12 ರೈತ ಫಲಾನುಭವಿಗ ಅವರ ಭೂಮಿ ದಾಖಲೆಗಳ ಆಧಾರದ ಮೇಲೆ ಪುಕ್ಸಟೆಯಾಗಿ ಬ್ಯಾರೆ ಬ್ಯಾರೆ ಬಗೆಯ ಗಿಡಗಳ ನೀಡಲಾದೇತ ಅವು ತಿಳಿಸಿಯಳು. ಇಲ್ಲಿಗೆ ಸುದ್ದಿ ಜೊಂಪೆ ಮುಕ್ತ. ಸುದ್ದಿ ಜೊಂಪೆ ಪ್ರಸಾರವಾಯಿತು. ಪ್ರಾಯೋಜಕರು ಕರ್ನಾಟಕ ಅರೆಭಾಷೆ ಸಂಸ್ಕೃತಿ ಮತ್ತು ಸಾಹಿತ್ಯ ಅಕಾಡೆಮಿ ಮಡಿಕೇರಿ. ಕೆಳಗಡೆ ಇನ್ನು ಮುಂದೆ ಕೆಲವು ಜಾಹೀರಾತುಗಳು. ಮದೆ ಮಹೇಶ್ವರ ಪದವಿ ಪೂರ್ವ ಕಾಲೇಜು ಮದೆನಾಡು, ಶ್ರೀ ಆದಿಚುಂಚನಗಿರಿ ಶಿಕ್ಷಣ ಟ್ರಸ್ಟ್ ಇವರ ವತಿಯಿಂದ ಪ್ರಥಮ ಪಿಯುಸಿ ಕಲಾ ವಿಭಾಗಕ್ಕೆ ಉಚಿತ ಶಿಕ್ಷಣಕ್ಕಾಗಿ ಪ್ರವೇಶಾತಿ ಆರಂಭಗೊಂಡಿದೆ. ವಿದ್ಯಾರ್ಥಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಪ್ರವೇಶಾತಿ ಪಡೆದುಕೊಳ್ಳಲು ತಿಳಿಸಲಾಗಿದೆ. ಮಾಹಿತಿಗೆ ಸಂಪರ್ಕಿಸಿ 9440-5609. Show the world the real man in you. Be the Toyota, the undisputed leader. Toyota Fortuner Legenda. Booking agi bheti kodi Palace Toyota near Kaveri Hall, CV Shankar Road, Madikeri. Call 7022671919. ಗೋಣಿಗೊಪ್ಪದ ಜೆಡ್ ಖಾನ್ ಸಿಲ್ಕ್ ಸ್ಟೋರ್ ನಲ್ಲಿ ವೆಡ್ಡಿಂಗ್ ಸ್ಯಾರಿಗಳ ವಿಶೇಷ ಸಂಗ್ರಹ. ಕುಪ್ಯ, ಚಾಲೆ, ಕುರ್ತೀಸ್, ಶೇಡಿಂಗ್ ಅಂಡ್ ಶೂಟಿಂಗ್ಸ್ ಗಳ ನೂತನ ಕಲೆಕ್ಷನ್ಸ್. ಬನ್ನಿ ಜೆಡ್ ಖಾನ್ ದ ಸಿಲ್ಕ್ ಸ್ಟೋರ್, ಸೆಂಟ್ರಲ್ ಬಿಲ್ಡಿಂಗ್ ಆಪೋಸಿಟ್ SBI ಗೋಣಿಗೊಪ್ಪಲ್. ಈಗಿನ ಫ್ಯಾಷನ್ ಗೆ ಅನುಗುಣವಾದ ಲೇಡೀಸ್ ಡ್ರೆಸ್ಸಸ್, ಈಗಿನ ಟ್ರೆಂಡ್ ಗೆ ಅನುಗುಣವಾದ ಜೆಂಟ್ಸ್ ವೇರ್, ನಿಮ್ಮ ಮುದ್ದು ಮಕ್ಕಳಿಗೆ ಬೇಕಾದ ಕಿಡ್ಸ್ ವೇರ್, ಇದೀಗ ಡಿವೈನ್ ಫ್ಯಾಷನ್ ನಲ್ಲಿ. ಡಿವೈನ್ ಫ್ಯಾಷನ್ ಗುಡ್ಲೂರು. ಫರ್ನಿಚರ್ ತಗೊಳಕ್ಕೆ ಇರಿಟಿಯ ಸುನಿತಾ ಫರ್ನಿಚರ್ ಗೆ ತಾನೇ ಹೋಗೋದು? ಹೌದು, ಅಲ್ಲಿಗೆನೆ ಹೋಗೋಣ. ಅತಿ ವಿಶಾಲವಾದ ಶೋರೂಮ್, ಬಿಕ್ಕದಷ್ಟು ಸೆಲೆಕ್ಷನ್, ಅತಿ ನೂತನ ಡಿಸೈನ್ಸ್, ಅಚ್ಚರಿ ಮೂಡಿಸೋ ಅತಿ ಕಡಿಮೆ ಬೆಲೆ, ಅಲ್ಲದೆ ಕರ್ನಾಟಕದಾದ್ಯಂತ ಫ್ರೀ ಹೋಮ್ ಡೆಲಿವರಿ ಕೂಡ ಕೊಡ್ತಾರೆ. ನಿಮ್ಮ ಸುಂದರ ಮನೆಗೆ ಅತಿ ನೂತನ ಡಿಸೈನ್ಸ್ ನ ಫರ್ನಿಚರ್ ಗಳಿಗಾಗಿ ಸುನಿತಾ ಫರ್ನಿಚರ್, ಉಳಿಯಿಲ್ ಇರಿಟಿ. POC ಪೂರೈಸಿದ ಕೊಡಗಿನ ವಿದ್ಯಾರ್ಥಿಗಳೇ, ನಿಮಗೆ ಹೋಟೆಲ್ ಮ್ಯಾನೇಜ್ಮೆಂಟ್ ಕೋರ್ಸ್ ಮಾಡುವ ಆಸಕ್ತಿ ಇದೆಯೇ? ಹಾಗಿದ್ದರೆ ಮಡಿಕೇರಿಯಲ್ಲಿ ಮಂಗಳೂರು ಯೂನಿವರ್ಸಿಟಿ ಅಂಗೀಕೃತ ಹೋಟೆಲ್ ಮ್ಯಾನೇಜ್ಮೆಂಟ್ ಕೋರ್ಸ್ ನಿಮ್ಮ ಆಯ್ಕೆಯಾಗಿರಲಿ. ನುರಿತ ಶೆಫ್ ಗಳಿಂದ ಗುಣಮಟ್ಟದ ಬೋಧನೆ, ಕೋರ್ಸ್ ನಂತರ ಪ್ರಸಿದ್ಧ ಹೋಟೆಲ್ ರೆಸಾರ್ಟ್ ಗಳಲ್ಲಿ ಉದ್ಯೋಗದ ಅವಕಾಶ. ನಿಮ್ಮ ಹಾಸ್ಪಿಟಾಲಿಟಿ ಕನಸನ್ನು ನನಸಾಗಿಸಲು ಅಡ್ಮಿಷನ್ ಹಾಗೂ ವಿವರಗಳಿಗೆ ಸಂಪರ್ಕಿಸಿ ಕೂರ್ಗ್ ಇನ್ಸ್ಟಿಟ್ಯೂಟ್ ಆಫ್ ಹಾಸ್ಪಿಟಾಲಿಟಿ ಸೈನ್ಸ್, ಚರ್ಚ್ ಸೈಟ್ ಕಾಂಪ್ಲೆಕ್ಸ್, ಟೋಲ್ ಗೇಟ್ ಮಡಿಕೇರಿ. ಕಾಲ್ 9448370818. ಸಿಲ್ಕ್ ಸ್ಯಾರೀಸ್, ಫ್ಯಾನ್ಸಿ ಸ್ಯಾರೀಸ್, ಕುರ್ತಾಸ್, ವೆಸ್ಟರ್ನ್ ವೇರ್, ಜೂಟ್ ಪ್ರಾಡಕ್ಟ್ಸ್, ಟೇಬಲ್ ಅಂಡ್ ಬೆಡ್ ಲೈನಿನ್ ಖರೀದಿಗಾಗಿ ಬನ್ನಿ ಶಾಪ್ರಾನ್ ಬೊಟೀಕ್, ಕರ್ನಾಟಕ ಬ್ಯಾಂಕ್ ಎದುರು ಗೋಣಿಕೊಪ್ಪಲ್. ಅಂದದ ರೂಪಿಗೆ ಚಂದದ ವಿನ್ಯಾಸ, ಕೊಡಗಿನ ದಕ್ಷಿಣ ಕನ್ನಡದ ಸಾಂಪ್ರದಾಯಿಕ ಚಿನ್ನಾಭರಣಗಳಿಗಾಗಿ ಶಾರದಾ ಜುವೆಲ್ಲರ್ಸ್, ಆಪೋಸಿಟ್ ಆಂಜನೇಯ ಟೆಂಪಲ್, ಅರಸ್ ರೋಡ್, ಮೈಸೂರು. ಮಡಿಕೇರಿಯ ಶ್ರೀ ರಾಜೇಶ್ವರಿ ಎಜುಕೇಶನ್ ಟ್ರಸ್ಟ್ ನಲ್ಲಿ ಮಾಂಟಿಸರಿಯಿಂದ PU ತರಗತಿವರೆಗಿನ ದಾಖಲಾತಿ ಪ್ರಾರಂಭಗೊಂಡಿದೆ. PU ವಿಭಾಗದಲ್ಲಿ ಕಂಪ್ಯೂಟರ್ ಸೈನ್ಸ್, EBSE, ಕಾಮರ್ಸ್ ನಲ್ಲಿ HEBA, ಆರ್ಟ್ಸ್ ನಲ್ಲಿ HEPS ಕೋರ್ಸ್ ಗಳು ಲಭ್ಯ. ಪಠ್ಯದೊಂದಿಗೆ ಕ್ರೀಡೆ ಮತ್ತು ಸಾಂಸ್ಕೃತಿಕ ಚಟುವಟಿಕೆಗಳಿಗೆ ಪ್ರೋತ್ಸಾಹ. ಮಡಿಕೇರಿ ಸುತ್ತಮುತ್ತಲಿನಿಂದ ಶಾಲಾ ವಾಹನದ ವ್ಯವಸ್ಥೆ. ಸಂಪರ್ಕಿಸಿ 8971563246. ಬಲಂಬೇರಿ ಗ್ರಾಮ, ಮುಕ್ಕಾಟಿರ ಬಿದ್ದಪ್ಪ ಸೀಮಾ ದಂಪತಿರ ಮೋವ ಧ್ಯಾನಿಕಾ. ಈ ಕುರಿರ SSLC ಪರೀಕ್ಷೆಯಲ್ಲಿ 95% ಮಾರ್ಕ್ಸ್ ನಡೀತು ಪಾಸ್ ಆಯ್ತು. ಧ್ಯಾನಿಕಂಡ ಬೌಸ್ ನಂದಾಡು ಮಾಗೂರು ಈಶ್ವರ ಗುತಪ್ಪ ಕಾವೇರಮ್ಮರ ಆಶ್ವಾದ ಎರಡನ್ನು ನಲ್ಲಬೆ ಬಂದಿತ್ತು. ತಾತ ಅವಯ್ಯ ಚೌರಿರ ತಮ್ಮಣ್ಣಿ ಪಾರ್ವತಿ, ಮಾವ ಮಾವಿ ಬಲ್ಯಪ್ಪ ಬಲ್ಯಮ್ಮಿ, ಕುಂಜಪ್ಪ ಕುಂಜವ್ವ ಪಿಂಜ ಮಕ್ಕ. ಹ್ಯುಂಡೈ ಅಂದ್ರೆ ಲೈಫ್, ಹ್ಯುಂಡೈ ಅಂದ್ರೆ ಪ್ರೆಸ್ಟೀಜ್, ಹ್ಯುಂಡೈ ಅಂದ್ರೆ ಡಿಗ್ನಿಟಿ. ಈಗ ನಿಮ್ಮ ನೆಚ್ಚಿನ ಹ್ಯುಂಡೈ ಕಾರನ್ನು ಈ ಹಬ್ಬಗಳ ತಿಂಗಳಲ್ಲಿ ಆಕರ್ಷಕ ಕೊಡುಗೆಗಳೊಂದಿಗೆ ಬರಮಾಡಿಕೊಳ್ಳಿ. ಅದರೊಂದಿಗೆ 60,000 ರೂಪಾಯಿವರೆಗೂ ಆಫರ್ಗಳನ್ನು ಪಡೆಯಿರಿ. ಭೇಟಿ ಕೊಡಿ ಅದ್ವೈತ್ ಹ್ಯುಂಡೈ, ಮಡಿಕೇರಿ, ಗೋಣಿಕೊಪ್ಪ ಹಾಗೂ ಕುಶಾಲನಗರ. ಹೆಚ್ಚಿನ ಮಾಹಿತಿಗೆ ಕರೆ ಮಾಡಿ 9920999940. ಕಾಲೂರು ಗ್ರಾಮ ದೇವಸ್ತೂರಿನ ಪಟ್ಟೆಮನೆ ಪುರುಷೋತ್ತಮ ಭವಾನಿ ದಂಪತಿ ಪುತ್ರಿ, ಪುತ್ತೂರಿನ ವಿವೇಕಾನಂದ ಪ್ರೌಢಶಾಲೆಯ ವಿದ್ಯಾರ್ಥಿನಿ ನಿಶಿತಾ. ಈ ಬಾರಿಯ SSLC ಪರೀಕ್ಷೆಯಲ್ಲಿ 96.8 ಅಂದರೆ 605 ಅಂಕ ಗಳಿಸಿ ಉನ್ನತ ಶ್ರೇಣಿಯಲ್ಲಿ ತೇರ್ಗಡೆಗೊಂಡಿದ್ದಾರೆ. ನಿಶಿತಳ ಮುಂದಿನ ಭವಿಷ್ಯ ಉಜ್ವಲವಾಗಲಿ. ಶ್ರೀ ಕಾವೇರಿ ಮಾತೆ, ಊರ ದೇವರು, ಶ್ರೀ ವೆಂಕಟರಮಣ, ಮನೆ ದೇವರ ಆಶೀರ್ವಾದ ಸದಾ ಇರಲೆಂದು ಶುಭ ಹಾರೈಸಿದ್ದಾರೆ ಅಪ್ಪ ಅಮ್ಮ, ಅಕ್ಕ ಹರ್ಷಿತ, ಮನೆಯವರು, ಅಜ್ಜ ಅಜ್ಜಿ, ಅತ್ತೆ ಮಾವಂದಿರು ಮತ್ತು ಬಂಧು ಮಿತ್ರರು. ಚೆಯ್ಯಂಡಾಣೆ ಗ್ರಾಮ ನರಿಯಂದಡ ಕೇಂದ್ರ ವಿದ್ಯಾಸಂಸ್ಥೆಯ ವಿಶೇಷ ಮಹಾಸಭೆ ಇದೇ 14ರಂದು ಶನಿವಾರ ನಡೆಸಲು ತೀರ್ಮಾನಿಸಲಾಗಿತ್ತು. ಇದೀಗ ವೀಕೆಂಡ್ ಲಾಕ್ಡೌನ್ ಇರುವುದರಿಂದ ಮಹಾಸಭೆಯನ್ನು ಇದೇ 13ರಂದು ಶುಕ್ರವಾರ ಬೆಳಿಗ್ಗೆ 10:30 ಶಾಲಾ ಸಭಾಂಗಣದಲ್ಲಿ ಸಂಘದ ಅಧ್ಯಕ್ಷರಾದ ಚೇನಂಡ ಇ ಗಿರೀಶ್ ಪುಣಚ ಅವರ ಅಧ್ಯಕ್ಷತೆಯಲ್ಲಿ ನಡೆಸಲಾಗುವುದು. ಸದಸ್ಯರೆಲ್ಲ ಈ ಬದಲಾವಣೆಯನ್ನು ಅರಿತು ಶುಕ್ರವಾರ ನಡೆಯುವ ಮಹಾಸಭೆಯಲ್ಲಿ ಪಾಲ್ಗೊಳ್ಳುವಂತೆ ಸಂಘದ ಪ್ರಕಟಣೆ ಕೋರಿದೆ. ಮಡಿಕೇರಿಯ ಕ್ವಿಕರ್ ಬಜಾರ್ ನಲ್ಲಿ ಟಿವಿ, ಫ್ರಿಡ್ಜ್, ವಾಷಿಂಗ್ ಮಷೀನ್, ಇನ್ನಿತರ ಗೃಹೋಪಯೋಗಿ ವಸ್ತುಗಳ ಮೇಲೆ ಅಪ್ ಟು 25% ಡಿಸ್ಕೌಂಟ್, ಫರ್ನಿಚರ್ ಗಳ ಮೇಲೆ ಅಪ್ ಟು 30% ಡಿಸ್ಕೌಂಟ್. ಕ್ವಿಕರ್ ಬಜಾರ್, ಆಪೋಸಿಟ್ ಸೆಂಟ್ರಲ್ ಬ್ಯಾಂಕ್, ಗೌಳಿಬೀದಿ, ಮಡಿಕೇರಿ. ಓಪನಿಂಗ್ ಶಾರ್ಟ್ಲಿ ಎಟ್ ನಾಪೋಗ್ಲು. ಜಾಹೀರಾತುಗಳು ಪ್ರಸಾರವಾದವು. ನಿಧನ ಸುದ್ದಿ. ಮೂಲತಃ ಹೊದ್ದೂರು ಕಾರಳನ ಪುತ್ತೂರ್ಲ ವಾಸಂಜ ಮೇಕಂಡ ಶಾಂತಿ ರವಿ ಇಂದು ಮರಣಪಟ್ಟಿತು. 55 ವಯತ್ರ ಮೇಕಂಡ ಶಾಂತಿ ರವಿ ತಾಮನೆ ಬಾಚುರ ಕರಡ ಐಂಗಡ ಆಕಿರಿ ಕಾರ್ಯ ನಾಳೆ ಪೊಲಾಕ 11 ಮೇಕಂಡ ಒಕ್ಕ ಐನ್ ಮನೆಯಲ್ಲಿ ನಡಪ. ಕೋಣನಕುಂಟೆ ಧನುಗಾಲ ನಿವಾಸಿ ಟಿವಿ ಬಾಲಕೃಷ್ಣ ಕುಟ್ಟ ಅವರು ಇಂದು ನಿಧನರಾಗಿದ್ದಾರೆ. 47 ವರ್ಷ ಪ್ರಾಯದ ಟಿವಿ ಬಾಲಕೃಷ್ಣ ಕುಟ್ಟ ಅವರ ಅಂತ್ಯಕ್ರಿಯೆ ನಾಳೆ ಬೆಳಗ್ಗೆ 11 ಮೃತರ ಸ್ವಗೃಹದಲ್ಲಿ ನಡೆಯಲಿದೆ. ಮುಂದಿನ ಕಾರ್ಯಕ್ರಮ ಇದೀಗ ಆಕಾಶವಾಣಿ ಮಡಿಕೇರಿ ಸುದ್ದಿ ಸಮಾಚಾರ. ಪ್ರಾಯೋಜಕರು ಕೂರ್ಗ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ CIT ಪೊನ್ನಂಪೇಟೆ, ಕೂರ್ಗ್ ಇನ್ಸ್ಟಿಟ್ಯೂಟ್ ಆಫ್ PU ಕಾಲೇಜ್ ಪೊನ್ನಂಪೇಟೆ. ವಿಶಾಲ ಪರಿಸರ, ನುರಿತ ಉಪನ್ಯಾಸಕರು, ಸುಸಜ್ಜಿತ ಲ್ಯಾಬ್, ಪ್ರತ್ಯೇಕ ಹಾಸ್ಟೆಲ್. ವಿವರಗಳಿಗಾಗಿ ಮೊಬೈಲ್ 9611555457. ಸುದ್ದಿ ಸಮಾಚಾರ ಓದಿಯನ್ರುಳ್ಳ ಮಾಚಿಮಾಡ ಹರ್ಷ ದೇವಯ್ಯ. ಇದೇ ಪದ್ನಂಜಾಂಗ ನೆನಪಂತ ಸ್ವಾತಂತ್ರ್ಯ ನಾಳಕ್ಕೆ ಸಂಬಂಧಪಟ್ಟನಕ್ಕೆ ಇಕ್ಕಾಕಲೆ ಮಾಡಿಂಡ ತಯಾರಿರ ಮೀದ ಜಿಲ್ಲಾಧಿಕಾರಿ ಚಾರುಲತಾ ಸೋಮಲ್ ಅಧಿಕಾರಿ ಡಿಂಜ ಮಾಹಿತಿ ಪಡೆದತ್ತು. ಜಿಲ್ಲಾಧಿಕಾರಿ ಕಚೇರಿ ಸಭಾಬಾಡಲ್ ನಡೆದ ಸಭೆಯಲ್ಲಿ ಕೂಡಿಯಾಡಿದ ಅವು ಕಾರ್ಯಕ್ರಮ ನಡೆಪ ಮಡಿಕೇರಿ ಕೋಟೆ ಆವರಣದ ವೇದಿಕೆ ನಿರ್ಮಾಣ ಮಾಡುವ ಓಜ ಪಾರ್ಚಿಡೋ ಕವಶ ತಯಾರಿ ಕೂಡನಕ್ಕೆ ಕೋಟೆರ ಸುತ್ತು ಮನರ ಮಾಡುವ ಕಾರ್ಯಕ್ರಮದ ಮಾಹಿತಿ ಪಡೆದು ಸಾಂಸ್ಕೃತಿಕ ಸಮಿತಿಯ ಕಾರ್ಯ ಕೋವಿಡ್ ವಾರಿಯರ್ಸ್ಗೆ ಮಾನ್ಯತಾ